ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಸಮಯ 6:50:26. ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಡಿಕೇರಿ ತಾಲೂಕು ಕಿಗ್ಗಾಲು ಗ್ರಾಮದ ಕೃಷಿಕರಾದ ಅಮ್ಮಾಟಂಡ ಎಸ್ ಬೆಳ್ಳೆಪ್ಪ ಅವರೊಡನೆ ಸಂದರ್ಶನ ಕೇಳುವಿರಿ. ಕೇಳುಗರೆ, ಸಣ್ಣ ಹಿಡುವಳಿಯನ್ನು ಇಟ್ಕೊಂಡು ಹಸುಗಳನ್ನು ಸಾಕೊಂಡು ತೋಟ ಮಾಡಿಕೊಂಡು ಜೀವನ ಮಾಡಿರೋರು ಮಾಡ್ತಾ ಇರೋರು ನಮ್ಮಲ್ಲಿ ಅನೇಕ ಕಡೆ ಕಾಣಿಸಿಕ್ತಾರೆ. ಮಡಿಕೇರಿ ತಾಲೂಕು ಕಿಗ್ಗಾಲು ಗ್ರಾಮದ ಅಮ್ಮಟಂಡ ಎಸ್ ಬೆಳ್ಳಿಯಪ್ಪ ಅವರು ಇವತ್ತು ನಮ್ಮ ಜೊತೆಗೆ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ. ಬೆಳ್ಳಿಯಪ್ಪನವರೇ, ಏನು ಓದಿದ್ದು ಮತ್ತು ಹೇಗೆ ನೀವು ಕೃಷಿಗೆ ಬಂದ್ರಿ? ನಮಸ್ಕಾರ ಸರ್. ನಾನು ಓದಿದ್ದು ಮಡಿಕೇರಿ FMC ಬಿ ಎ ಮಾಡಿದ್ದು. ನಂತರ ನಾವು ಸ್ವಲ್ಪ ಟೈಮು ಗಲ್ಫ್ ಸೌದಿ ಅರೇಬಿಯಾಕ್ಕೆ ಹೋಗಿ ಅಲ್ಲಿ ಒಂದು 8 ಕೆಲಸ ಮಾಡಿ ಬಂದಿದ್ದೀನಿ. ಇಲ್ಲಿ ಬಂದು ತಂದೆಗೆ ಏಜ್ ಆಗಿದೆ ಅಂತ ಹೇಳಿ ನಾನು ಅವರೊಟ್ಟಿಗೆ ಕೆಲಸಕ್ಕೆ ನಿಂತಿದ್ದೀನಿ. ಜಾಸ್ತಿ ಕೆಲಸ ಮಾಡಿದಂತ ಹೇಳಿದ್ರೆ ಶುಂಠಿ, ಬಾಳೆ, ಹಾಗೆ ಜೋಳನೂ ಮಾಡಿದ್ದೀನಿ. ಅದರಲ್ಲಿ ತುಂಬಾ ಏನು ಸಕ್ಸಸ್ ಕಂಡಿಲ್ಲ, ಹಾಗೆ ಈಗ ನಡೀತಾ ಇದೆ. ಶುಂಠಿ ಎಷ್ಟು ವರ್ಷ ಬೆಳೆದ್ರಿ? 8-10 ಬೆಳೆದಿದ್ದೀನಿ. ಹಾಗೆ ಏನಾಯ್ತು ಅಂತ ಹೇಳಿದ್ರೆ, ಶುಂಠಿ ಇರುವಾಗ ರೇಟ್ ಇಲ್ಲ, ರೇಟ್ ಇರುವಾಗ ಶುಂಠಿ ಇಲ್ಲ, ಹಾಗೆ ಯಾಕೋ ಒಲಿಲಿಲ್ಲ. ಇಲ್ಲೇ ನಿಮ್ಮೂರ್ನಲ್ಲಿ ಕಿಗ್ಗಾಲಲ್ಲೇ ಬೆಳೆದ್ರೆ? ಕಿಗ್ಗಾಲು ಬೆಳೆದಿದ್ದೀನಿ, ಸ್ವಲ್ಪ ಹೊರಗಡೆ ಮಾಡಿದ್ದೀನಿ. ಓಹೋ, ಕೆಲವೊಂದು ಬೆಳೆಗಳು ಕೆಲವೊಬ್ಬರಿಗೆ ಒಲಿಯೋದಿಲ್ಲ ಅಥವಾ ಅದರಿಂದ ಲಾಭ ಗಳಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಬಿಟ್ಬಿಟ್ರೆ ಪೂರ್ಣ? ಅದಂದ್ರೆ ಕಂಟಿನ್ಯೂಸ್ ಆಗಿ ಬೆಲೆ ಸಿಗೋದಿಲ್ಲ ಸರ್. 4-5 ರೇಟ್ ಬರೋದು. ಈ ರೇಟ್ ಬಂದಿದೆ ಅಂತೇಳಿ ನಾವು ನೆಕ್ಸ್ಟ್ ಇಯರ್ ನಾವು ತುಂಬಾ ಶುಂಠಿ ಮಾಡ್ತೀವಿ, ಆಗ ಅದೇ ಡಿಮಾಂಡ್ ಕಮ್ಮಿ ಆಯ್ತದೆ, ಹಾಗೆ ಏನೆಲ್ಲೋ ಪ್ರಾಬ್ಲಮ್ ಆಗಿ ಅದೇ ಸಕ್ಸಸ್ ಆಗಿಲ್ಲ. ಆದ್ರೆ ತೀರೆ ನೀವು ಕೈಯಿಂದ ಕಳ್ಕೊಂಡಿಲ್ಲ ಅಲ್ವಾ? ಸುಮಾರು ಕೈಯಿಂದ ಹೋಗಿದೆ, ಅದು ವಾಪಸ್ ಬಂದಿಲ್ಲ. ಬೇಡ ಅನ್ನಿಸ್ತು, ಬಿಟ್ಟು ಹಾಕಿದ್ರಿ? ಪುನಃ ಮಾಡ್ಲಿಕ್ಕೆ ಅಂತ ಐಡಿಯಾ ಉಂಟು. ಈ ವರ್ಷ ಬೆಲೆ ಇದೆ, ಆ ಬೆಲೆ ನೋಡಿ ನಾವು ಮಾಡೋದಲ್ಲ. ಶುಂಠಿ ಮಾಡ್ಬೇಕಾದ್ರೆ ಕಂಟಿನ್ಯೂ ಆಗಿ ಮಾಡ್ಬೇಕು, ಹೌದು, ಅದು ಬಿಡಬಾರದು. ಮೆಕ್ಕೆಜೋಳ ಬೆಳೆದಿದ್ರೆ ಕಿಗ್ಗಾಲು ಸುತ್ತಮುತ್ತ? ಅದು ನಾನು 1 ಶುಂಠಿ ಮಾಡಿಬಿಟ್ಟು ಅಂದಾಜು 1 ಏರಿಯಾ, ಅದರಲ್ಲಿ ಕಾಯಿಲೆ ಬಂದು ಎಲ್ಲ ಹೋಯ್ತು. ಒಂದು 1 ತಿಂಗಳಲ್ಲೆಲ್ಲ ಮಳೆಗಾಲದಲ್ಲೇ ಹಾಕ್ಬಿಟ್ರಿ? ಅಲ್ಲಿಂದ ಆ ಗದ್ದೆಗೆ ಮುಸುಕಿನ ಜೋಳ ಹಾಕಿದ್ದು, ಅಂದ್ರೆ ಶುಂಠಿ ಹಾಕಿದ ಗದ್ದೆಗೆ ಒಳ್ಳೆ ಚೆನ್ನಾಗಿ ಬಂದಿದೆ. ಯಾವ ಸಮಯದಲ್ಲಿ ಬಿತ್ತನೆ ಮಾಡಿ? ನಾವು 2 ನವೆಂಬರ್. ಸರಿನೇ ಸರಿನೇ, ಕರೆಕ್ಟ್ ಯೋಚನೆ ಇಲ್ಲ. ಏಪ್ರಿಲ್ ಎಂಡ್ ಮೇಗೆ ಕೊಯ್ಲು ಮಾಡಿ ಬಯಲು ಗುಪ್ಪೆಗೆ ತಗೊಂಡೋಗಿ ಕೊಟ್ಟಿದ್ವಿ. 3-4 ತಿಂಗಳಲ್ಲಿ ಬಂದ್ಬಿಡುತ್ತೆ, ಬರ್ತದೆ. ಒಳ್ಳೆ ಚೆನ್ನಾಗಿ ಬಂತು. ನಮ್ದು ಈ ಏರಿಯಾ ಮರಳು ಮಿಕ್ಸ್ ಏರಿಯಾ, ತುಂಬಾ ಚೆನ್ನಾಗಿ ಬರ್ತದೆ. ಮುಸುಕಿನ ಜೋಳ ಎಲ್ಲದಕ್ಕೂ ಒಳ್ಳೇದೇ ಇದು. ಆನೆಗಳ ಕಾಟ ಇಲ್ವಾ ಇಲ್ಲೆಲ್ಲ? ಆನೆ ಅಷ್ಟಿಲ್ಲ, ಒಂದು ಅಪರೂಪಕ್ಕೆ ಬರ್ತದೆ. ಬಂದು ಅದ 1-2 ಈಗ ಹೋಯ್ತದೆ. ಮೆಕ್ಕೆಜೋಳ, ಕಬ್ಬು, ಭತ್ತ ಅಂದ್ರೆ ಆನೆಗಳಿಗೆ ಬಾಳೆ ಇಷ್ಟ. ಆದ್ರೆ ಇಲ್ಲಿ ಯಾರು ಮೆಕ್ಕೆಜೋಳ ಎಲ್ಲ ಬೆಳೆಯೋದಿಲ್ಲಲ್ಲ, ಬಾಳೆ ಇದೆಲ್ಲ ಮಾಡೋದಿಲ್ಲ. ಎಷ್ಟು ವರ್ಷ ಮೆಕ್ಕೆಜೋಳ ಬೆಳೆದ್ರಿ? ನಾವು 1 ಬೆಳೆದಿದ್ದು. ಮತ್ತೆ ಯಾಕೆ ಮುಂದುವರ್ಸಲಿಲ್ಲ? ಸೆಕೆಂಡ್ ಕ್ರಾಪ್ ಆಗಿ ಇಲ್ಲಿ ಮಾಡ್ತಾರೆ, ಅದಕ್ಕೆ ಸಪರೇಟ್ ಫೆನ್ಸ್ ಎಲ್ಲ ಹಾಕಿ ಮಾಡ್ಬೇಕಲ್ಲ ಸರ್. ಇಲ್ಲಿ ಫುಲ್ ದನಗಳೆಲ್ಲ ಬಿಟ್ರೆ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಸಪರೇಟ್ ಗತ್ತೆ ಫೆನ್ಸಿಂಗ್ ಆಗ್ಬೇಕು. ಇದು ಶುಂಠಿ ಮಾಡಿದ್ರಲ್ಲಿ ಫೆನ್ಸಿಂಗ್ ಆಲ್ರೆಡಿ ಇತ್ತಲ್ಲ, ಅದಕ್ಕೆ ನಾನು ನೋಡುವಂತ ಸ್ಯಾಂಪಲ್ ಗೆ ಹಾಕಿದ್ರು. ಎಷ್ಟು ಇಳುವರಿ ಬಂದಿತ್ತು ಒಂದ್ ಎಕರೆಗೆ? ನೀರು ಪಸ ಇದ್ರೆ ಅಲ್ಲಿ ಅಷ್ಟು ಬರೋದಿಲ್ಲ, ಫುಲ್ ಉಡಿ ಉಡಿ ಆಗಿ ಪ್ಲೇಸ್ ಅಲ್ಲಿ ಚೆನ್ನಾಗಿ ಬಂದಿದೆ. ಅಂದಾಜು ಅದು ಹೇಳಲಿಕ್ಕೆ ಬರೋದಿಲ್ಲ. 40 ಚೀಲ ತನಕ ತಗೊಳ್ಳರಿದ್ದಾರೆ, 20-25 ಚೀಲ ಅಂತೂ ಬಂದೇ ಬರುತ್ತೆ ಅಂತ ಹೇಳೋರು ಇದಾರೆ. 25 ಚೀಲಕ್ಕೆ ಬಂದಿಲ್ಲ, ನಾವು ಫಸ್ಟ್ ಟೈಮ್ ಅಲ್ಲ, ಹಾಗಾಗಿ ಸ್ವಲ್ಪ. ಮತ್ತೆ ಹಂದಿಗಳು ತಿನ್ನೋದಿದೆ, ಇನ್ನು ಬೇರೆ ಬೇರೆ ಪ್ರಾಣಿ ಪಕ್ಷಿಗಳು ತಿಂತವೆ. ತೋಟ ಈಗ ಹಾಲಿ ಎಷ್ಟು ಎಕರೆ ಪ್ರದೇಶದಲ್ಲಿದೆ? ಒಂದು 6-7 ಎಕರೆ ತೋಟ ಎಲ್ಲಾಗಿ ಮಾಡಿ ಗದ್ದೆ ಇದೆಯಲ್ಲ, ಅದರಲ್ಲಿ ಬಾಳೆ ದೂರ ದೂರ ಇದೆ, ಅಡಿಕೆ ಇದೆ, ಒಳ್ಳೆ ಮೆಣಸು. ಒಳ್ಳೆ ಬಂದು 500 ಬಳ್ಳಿ ಹೋಗ್ಬಿಡ್ತು, ಈಗ ಬಳ್ಳಿ ಕಮ್ಮಿ ಆಗಿದೆ. 20 ತೆಂಗಿನ ಮರ ಇದೆ. ತೆಂಗು ಚೆನ್ನಾಗಿ ಫಸಲು ಬರ್ತಾ ಇದೆಯಾ? ತೆಂಗು ಅದು ನೀರು ಮತ್ತೆ ಗೊಬ್ಬರ ಎಲ್ಲ ಹಾಕಿದ್ರೆ ಬರ್ತದೆ. ನಿಮಗೆ ಬಳಕೆ ಆಗಿ ಮಾರಾಟ ಮಾಡ್ತೀರಿ? ಮಾರಾಟ ಮಾಡ್ತೀವಿ. ತೆಂಗಿನ ಗಿಡಗಳನ್ನ ನೀವು ಹಾಕಿದ್ದ, ತಂದೆಯವರ ಹಾಕಿದ್ದ, ಹೇಗೆ? ತೆಂಗಿನ ಗಿಡ ಅದೇ ತಂದೆ ನಾವೆಲ್ಲ ಸೇರಿ ಹಾಕಿದ್ ಸರ್, 80-85 ಅಲ್ಲಿ ಹಾಕಿದ್ರು. ಕೇರಳದವರು ಒಂದು 50 ಗಿಡ ನಮಗೆ ತಂದು ಕೊಟ್ಟಿದ್ರು, ಹಾಗೆ ಹಾಕಿದ್ರು ನೋಡುವಂತ. ತೋಟದಲ್ಲಿ ಹಾಕಿದ್ರೆ ಅಥವಾ ತೋಟದ ಅಂಚಿನಲ್ಲಿ? ತೋಟದ ಅಂಚೆ ಅಂದ್ರೆ ಒಳಕರೆ ಬಾಣೆ ಅಂತ ಇದೆ, ಅಲ್ಲಿಗೆ ಹಾಕಿದ್ರು. ಅದು ನೀರು ಹಾಕದೆ ಹಾಗೆ ಸುಮಾರು ಎಲ್ಲ ಇದಾಗಿದೆ. ಒಂದು 20-25 ಗಿಡ ಬಾಕಿ ಇದೆ, ಮರ ಆಗಿದೆ ಈಗ. ಸರಿನೇ. ಇಳುವರಿ ಚೆನ್ನಾಗಿ ಬರ್ತದೆ, ಅದೇ ಗೊಬ್ಬರ ನೀರೆಲ್ಲ ಕೊಡ್ತಾ ಇರ್ಬೇಕು, ಚೆನ್ನಾಗಿ ಇಳುವರಿ ಕೊಡ್ತದೆ ಸರ್. ಹಸಿಕಾಯನ್ನ ಮಾರಾಟ ಮಾಡ್ತೀರಿ, ಕೊಬ್ಬರಿ ಮಾಡೋದಿಲ್ಲ? ಕೊಬ್ಬರಿದು ಇದಿಲ್ಲ. ಹಸಿಕಾಯಿ ಅಂದ್ರೆ ನೀರಿರೋ ಕಾಯನೆ, ಸ್ಥಳೀಯವಾಗಿ ಮಾರಾಟ ಆಗುತ್ತೆ, ಮತ್ತೆ ಅಂಗಡಿಗೆಲ್ಲ ಕೊಟ್ರೆ ತಗೊಳ್ತಾರೆ. ಈಗ 2-3 ವರ್ಷದ ಒಂದು ಬೆಲೆನ ನೋಡ್ಕೊಂಡ್ರೆ ಏನು ಧಾರಣೆ ಸಿಕ್ಕಿದೆ ತೆಂಗಿನಕಾಯಿಗೆ? ಧಾರಣೆ ಅಂದ್ರೆ ಒಂದು ತೆಂಗಿನಕಾಯಿ ಕೊಟ್ರೆ ಒಂದು 22-23-20 ಹೀಗೆ ಸಿಗ್ತದೆ ಸರ್. ಸರಿನೇ. ಎಷ್ಟು ಕಾಯಿ ಸಿಗುತ್ತೆ ವರ್ಷದಲ್ಲಿ? ಎಲ್ಲ ಮರ ಅವರೇಜ್ ಇಲ್ಲ ಸರ್, ಅಂತೂ ಒಂದು ಮಾದರಿ 100 ತೆಂಗಿನಕಾಯಿ ಸಿಗ್ತದೆ ಒಂದೊಂದು ಮರಕ್ಕೆ. ಹೌದು. ಪರವಲ್ಲ, ಅಡಿಕೆನೂ ತೋಟದಲ್ಲಿ ಇರ್ಬೇಕಲ್ವಾ? ತೋಟದಲ್ಲಿ ಅಡಿಕೆ ಇದೆ. ಹೇಗೆ ಈ ಪ್ರದೇಶದಲ್ಲಿ ಅಡಿಕೆ ಹೊಂದ್ಕೊಳ್ಳುತ್ತೆ? ಒಳ್ಳೆ ಫಸಲು ಬರ್ತದೆ ಸರ್, ಆದ್ರೆ ಒಂದು 2-3 ಸಲ ಸ್ಪ್ರೇ ಮಾಡ್ಬೇಕು. ಏನು ಬೋರ್ಡ್ ದ್ರಾವಣ? ಬೋರ್ಡ್ ಒಂದು ಈ ಮೇ ಎಂಡಿಗೆ, ಅಲ್ಲಿಂದ ಒಂದು 2 ಸಲ ಮಾಡಿದ್ರೆ ಕೊಳೆ ರೋಗ ಎಲ್ಲ ಬರೋದಿಲ್ಲ. ಎಷ್ಟು ಮರಗಳಿದಾವೆ ಅಡಿಕೆ? ನಮಗೊಂದು 300-400 ಮರ ಮೇಲೆ ಇರಬಹುದು. ಎಷ್ಟು ಸಿಗುತ್ತೆ ಹಸಿ ಅಡಿಕೆ ನೀವು ಕೊಡೋದಲ್ವಾ? ಹೌದು. ಹಸಿ ಒಂದು 40 ಕ್ವಿಂಟಾಲು. ಈಗ ಒಂದು 3-4 ವರ್ಷದಿಂದ ಒಳ್ಳೆ ಬೆಲೆ ಐತೆ? ಬೆಲೆ ಈಗ 1-2 ವರ್ಷದಲ್ಲಿ ಇದೆ. ಹೋದ ವರ್ಷ ಏನು ಬೆಲೆ ಸಿಕ್ತು? ಈ ವರ್ಷ? ಹೋದ ವರ್ಷ 45-50, ಈ ವರ್ಷ ಎಲ್ಲ 50 ಸಿಕ್ಕಿದೆ ಸರ್. 50-52 ನಮಗೆ ಸಿಕ್ಕಿದೆ, 55 ಬಂದಿದೆ ಅಂತ ಹೇಳ್ತಾರೆ. ರೋಬಸ್ಟ ಕಾಫಿನೇ ನಿಮ್ದು ಹೆಚ್ಚಿರೋದಲ್ವಾ? ಹೇಗಿದೆ ಇಳುವರಿ? ಇಳುವರಿ ಒಂದು ಮಾದಕ. ಈಗ ಕೊಯ್ದ ಕಾಫಿ ಬಾರಿ ಕಮ್ಮಿ, ಈಗ ನೀರದು ಇದು ಇರ್ಲಿಲ್ಲ, ಹಾಗೆ ಅದು ತುಂಬಾ ಕಮ್ಮಿ. ಓಹೋ. ಅಲ್ಲ ಈಗ ನೀವು ಹಾಕಿರೋದು ಎಷ್ಟು ವರ್ಷದ್ದು, ಮತ್ತೆ ವರ್ಷ ಎಷ್ಟು ಇಳುವರಿ ಸಿಗುತ್ತೆ ಒಂದ್ ಎಕರೆಗೆ ನೋಡೋದಾದ್ರೆ? ಕ್ರಾಪ್ 30-35 ಎಕರೆಗೆ ಸಿಗ್ತದೆ. ಸಿಕ್ಕಿದ್ರೆ ಮಾರನೇ ವರ್ಷ ತುಂಬಾ ಸಿಗೋದಿಲ್ಲ ಸರ್. ಉಂಡೆ ಕಾಫಿನೇ ಅಲ್ವಾ? ಉಂಡೆ ಕಾಫಿ. ಇಲ್ಲೆಲ್ಲ ಪಲ್ಪ್ ಮಾಡೋದು ಅಥವಾ ಬೆಳೆ ಮಾಡೋದು? ಕಡೆ ಪಲ್ಪಿಂಗ್ ಎಲ್ಲ ಕಮ್ಮಿ. ಓಹೋಹೋ. ಒಣಗಿಸ್ಲಿಕ್ಕೆ ಕಣ ತರ ಮಾಡ್ಕೊಂಡಿದ್ರ ಅಥವಾ ಹೇಗೆ? ಶೇಡ್ ನೆಟ್ ಅಲ್ಲಿ ಒಣಗಿಸೋದು ಸರ್. ಓಹೋ. ಅಷ್ಟು ದೊಡ್ಡದು ಶೇಡ್ ನೆಟ್ ಇಟ್ಕೊಂಡಿದೀರ? ಇದೆ. ಕಪ್ಪು ಬಣ್ಣದ ಅಥವಾ ಹಸಿರು ಬಣ್ಣದ? ಹೇಗೆ? ಎಲ್ಲ ಕಪ್ಪು ಬಣ್ಣ, ಹಸಿರು ಇದೆ. ಕಪ್ಪು ಬಣ್ಣದಾದ್ರೆ ಇನ್ನು ಒಳ್ಳೇದು ಅಂತ ಹೇಳ್ತಾರಲ್ವಾ? ಕಪ್ಪು ಬಣ್ಣದ ಅದೇ ಹೀಟ್ ಜಾಸ್ತಿ ಅಂತ ಹೇಳ್ತಾರೆ. ಹೌದೌದು. ಕೆಲವೊಬ್ರು ತಾಟ್ಪಲ್ಗಳನ್ನ ಬಳಕೆ ಮಾಡ್ಕೊಂಡ್ಬಿಡ್ತಾರೆ, ಮುಚ್ಚ ಬಾರಿ ಇದು ಬೇಗ ಒಣಗುತ್ತದೆ. ಹೌದೌದು. ಬ್ಲಾಕ್ ಟಾರ್ಪಲ್ ಬರ್ತದೆ, ಅದು ಬಾರಿ ಬೇಗ ಒಣಗ್ತದೆ. ಮತ್ತೇನಾದ್ರೂ ಮಳೆಗಳೇ ಬಂತಂದ್ರೆ ಬೇಗ ಮುಚ್ಚಿಬಿಡಬಹುದು ಅಂತ ಅನ್ಕೊಂಡು ಹೇಳಬಹುದು. ನೀವು ಶೇಡ್ ನೆಟ್ ಬಳಕೆ ಮಾಡ್ಕೊಳ್ತಾ ಇದೀರಲ್ಲ, ಅದಕ್ಕೂ ತಾಟ್ಪಲ್ಲಿಗೂ ಮತ್ತೆ ಕಣದಲ್ಲಿ ಒಣಗಿಸಿ ಗುಡ್ಡೆ ಮಾಡಿ ತುಂಬತಾರಲ್ಲ, ಅದಕ್ಕೂ ಏನ್ ವ್ಯತ್ಯಾಸ ಅನ್ಸುತ್ತೆ? ಅಂದ್ರೆ ಮಳೆ ಎಲ್ಲ ಬಂದ್ರೆ ಶೇಡ್ ನೆಟ್ ಬೇಗ ಉಡಿಸಿ ಮುಚ್ಚಬಹುದು. ಆದ್ರೆ ಒಣಗಿಸ್ಲಿಕ್ಕೆ ಈ ಕಪ್ಪು ತಾಟ್ ಉಂಟಲ್ಲ ಸರ್, ಅದು ಬೇಗ ಒಣಗ್ತದೆ. ಮತ್ತೆ ಸಿಮೆಂಟಿಗೆ ಹಾಕಿದ್ರು ಬೇಗ ಒಣಗ್ತದೆ, ಆದ್ರೆ ಅದನ್ನ ಕೂಡಿಸೋದು ಸ್ವಲ್ಪ ಕಷ್ಟ. ಹೌದು ಹೌದು. ಶೇಡ್ ನೆಟ್ ಆದ್ರೆ ಬೇಗ ಬೇಕಾದ್ರೂ ಒಂದು 1/2 ಗಂಟೆಯಲ್ಲಿ ಎಲ್ಲ ಕೂಡಿಸಿ ಎಲ್ಲ ಇದು ಮಾಡಬಹುದು, ಅನುಕೂಲ ಆಗುತ್ತೆ. ಹೌದು. ತಾಟ್ಪಲ್ಗಳನ್ನ ನೀವು ಬಳಕೆ ಮಾಡ್ಕೊಂಡಿಲ್ವಾ ಅಥವಾ ಮಾಡ್ತಾ ಇದ್ದೀವಿ? ಅದನ್ನು ಬಳಸ್ತೀವಿ, ಎಗ್ರಿಕಲ್ಚರ್ ಎಲ್ಲ ಸಿಗ್ತದೆ ನಮಗೆ ಸಬ್ಸಿಡಿಯಲ್ಲಿ. ಮನೆಯಲ್ಲಿ ಯಾರ್ಯಾರು ಇದ್ರಿ ಬೆಳೆಪ್ಪನವ್ರೆ? ತಂದೆ ತಾಯಿ, ನಾನು, ನನ್ನ ಹೆಂಡತಿ, ನನ್ನ ಮಗಳು ಎಲ್ಲ ಇದ್ದೀವಿ. ಅಪ್ಪ ಅಮ್ಮಗೆ ವಯಸ್ಸಾಗಿದೆ, ತಂದೆಗೆ 90 ಅಬೋ ಆಗಿದೆ, ತಾಯಿಗೂ ಆಗಿದೆ. ತಂದೆ ತಾಯಿ ಹೆಸರು ಏನಂತೀರಿ? ತಂದೆ ಹೆಸರು ಬಿ ಸೋಮಯ್ಯ ಅಂತ, ತಾಯಿದು ಚೌಂದವ ಅಂತ. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂತ ಅವ್ರವ್ರ ಕೆಲಸ ಅವ್ರು ಚೆನ್ನಾಗಿದ್ದಾರ. ತಂದೆ ಆಕ್ಟಿವ್ ಆಗಿದ್ದಾರೆ, ಅದೇ ತಿರ್ಗಾಡೋದು, ಅದೇ ಸುಮ್ಮನೆ ನಾ ಕೂರ್ಲಿಕ್ಕೆ ಬಿಡೋದಿಲ್ಲ ಅವ್ರನ್ನ. ನೀವು ಬಿಡೋದಿಲ್ಲ, ಅವ್ರು ಬಿಡೋದಿಲ್ವಾ? ನಾ ಬಿಡೋದಿಲ್ಲ, ಅವರಿಗೂ ತಿರ್ಗ್ಲಿಕ್ಕೆ ಇದು ಉಂಟು. ಯಾಕೆ ಸುಮ್ಮನೆ ಕುಂದ್ರಲಿಕ್ಕೆ ಬಿಡೋದಿಲ್ಲ? ಅದೇ ಡಯಾಬಿಟಿಸ್ ಪೇಷಂಟ್. ಓಡಾಡ್ತಾ ಇದ್ರೆ ಅದು ಚಟುವಟಿಕೆ ಮಾಡ್ತಾ ಇದ್ರೆ ಸುಖವಾಗಿ ನಿದ್ದೆ ಬರುತ್ತೆ, ಹೊಟ್ಟಿಗೆ ಸ್ವಲ್ಪನಾದ್ರೂ ಊಟ ಹೋಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತಲ್ವಾ? ಕೆಲವೊಬ್ರು ಬೇಡ ಹಳ್ಳಿ ಕೆಲಸ, ಆಮೇಲೆ ಏನು ಕೆಲಸ ಮಾಡೋದ್ ಬೇಡ ಅಂತ ಅನ್ಕೊಂಡು ಮೂರ್ತಿ ತರ ಕುಂದ್ರಿಸ್ಬಿಟ್ರೆ ಸಮಸ್ಯೆ ಆಗ್ಬಿಡುತ್ತಲ್ವಾ? ಅದು ಸಮಸ್ಯೆ ಜಾಸ್ತಿ, ಕಮ್ಮಿ ಆಗೋದಿಲ್ಲ, ಅದು ದಿನ ದಿನ ಜಾಸ್ತಿ ಆಯ್ತಾ ಹೋಗ್ತದೆ. ನಿಜ ನಿಜ ನಿಜ, ಸ್ವಲ್ಪನಾದ್ರೂ ಶ್ರಮ ವ್ಯಯ ಆಗ್ಬೇಕು. ಹೌದು. ಅಮ್ಮನ ಆರೋಗ್ಯ ಹೇಗಿದೆ, ಅವರ ಚಟುವಟಿಕೆ? ಆರೋಗ್ಯ ಚೆನ್ನಾಗಿದೆ, ಆದ್ರೆ ಕಾಲು ಸ್ವಲ್ಪ ನಡಿಲಿಕ್ಕೆ ಕಷ್ಟ. ಅಪ್ಪ ಅಮ್ಮ ತೋಟ ಎಲ್ಲ ಸುತ್ತಾಡ್ತಿರ್ತಾರಲ್ವ? ತಾಯಿಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ, ತಂದೆ ಹೋಗ್ತಾರೆ, ತುಂಬಾ ದೂರ ಹೋಗ್ಲಿಕ್ಕೆ ಆಗೋದಿಲ್ಲ, ತಿರ್ಗಾಡ್ತಾರೆ. ನಿಮಗೆ ವಯಸ್ಸೆಷ್ಟು? ನನಗೆ 59. ಮನೆಯವರು ನೀವು ತೋಟದ ಕೆಲಸಗಳನ್ನ ಮಾಡಿಕೊಂಡು ಮತ್ತೆ ಬೇಕಾದಾಗೆಲ್ಲ ಕಾರ್ಮಿಕರನ್ನು ಉಪಯೋಗಿಸ್ಕೊಳ್ತೀರಾ ಹೇಗೆ? ಅದೇ ಕಾರ್ಮಿಕರಿಗೆ ನಾವು ಇದು ಮಾಡೋದು, ನಾನು ಸುಮ್ಮನೆ ಕೂರೋದಿಲ್ಲ, ಅವರೊಟ್ಟಿಗೆ ಏನಾದ್ರೂ ಮಾಡ್ತಾ ಇರ್ತೀನಿ. ಹೌದು ಹೌದು. ಈಗ ನೀವು ನಿಮ್ಮ ಶ್ರೀಮತಿ ಅವ್ರ ಕೆಲಸ ಮಾಡಿದ್ರೆ ಕೆಲವೊಂದ್ಸರಿ 2-4 ಜನ ಕಾರ್ಮಿಕರು ಮಾಡಿದಷ್ಟು ಆಗ್ಬಿಡುತ್ತೆ ಕೆಲಸ, ಮತ್ತೆ ಒಂಥರ ಚಂದಾಗಿ ಕೆಲಸಗಳಾಗ್ತವೆ. ಶ್ರೀಮತಿ ಅವರು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದಾರೆ ವಿರಾಜಪೇಟೆಯಲ್ಲಿ. ವಿರಾಜಪೇಟೆಯಲ್ಲಿ ಬ್ಯೂಟಿ ಪಾರ್ಲರ್ ಇಟ್ಕೊಂಡು ಮತ್ತೆ ಇಲ್ಲಿ ಬಿಡುವಿದ್ದಾಗೆಲ್ಲ ಮಾಡ್ತಿರ್ತಾರೆ ಕೆಲಸ ಅಲ್ವಾ? ಅವರು ಇಲ್ಲಿಲ್ಲ, ಅಲ್ಲೇ ಇರೋದು ಸರ್. ಹಾಗಾದ್ರೆ ನಿಮ್ ಜವಾಬ್ದಾರಿನೇ ಹೆಚ್ಚು. ಹೌದು, ಜಾಸ್ತಿ. ಹಸುಗಳನ್ನ ಸಾಕೊಂಡಿದ್ದೀರಿ, ಎಷ್ಟೋ ಜನ ಕಷ್ಟ ಕಷ್ಟ ಅಂತ ಅನ್ಕೊಂಡು ಒಂದು ಎರಡನ್ನು ಇಟ್ಕೊಂಡಿಲ್ಲ. ಎಷ್ಟು ವರ್ಷದಿಂದ ಹಸುಗಳನ್ನ ಸಾಕೊಂತ ಬಂದಿದ್ರಿ, ಹಾಲು ಎಷ್ಟಿದಾವೆ? ನಾನು ಹುಟ್ಟಿದಾಗ್ಲಿಂದ ನಮಗೆ ಹಸು ಇದೆ, ಉಡೋದು ಗಿಡೋದೆಲ್ಲ ಆಗ್ಲೇ ಮಾಡ್ತಾ ಇದ್ವಿ. ಈಗ 20 ವರ್ಷದಿಂದ ಟಿಲ್ಲರ್ ತೆಗೆದ ಮೇಲೆ ಓರಿಗಳನ್ನ ನಾವು ಯೂಸ್ ಮಾಡೋದಿಲ್ಲ, ಬರೀ ಹಸುಗಳನ್ನ ಇಟ್ಕೊಂಡಿದ್ವಿ. ಟಿಲ್ಲರ್ ಯಾವ್ದಕ್ಕೆ ತಗೊಂಡ್ರಿ? ಟಿಲ್ಲರ್ ಅದೇ ಗದ್ದೆ ಉಡ್ಲಿಕ್ಕೆ. ಮತ್ತೇನಾದ್ರೂ ಸಾಗಿಸ್ಲಿಕ್ಕೆ ಅನುಕೂಲ ಆಗುತ್ತಾ? ತುಂಬಾ ಸಾಗಿಸ್ಲಿಕ್ಕೆ ನಮ್ಮ ಏರಿಯಾದಲ್ಲಿ ಆಗೋದಿಲ್ಲ ಸರ್. ಅಂದ್ರೆ ಟಿಲ್ಲರ್ ಅಂದ್ರೆ ಅದು ಬ್ಯಾಕ್ ಅದೇ ಟ್ರೈಲರ್ ಗೆ ಅದಕ್ಕೆ ಗೇರ್ ಇಲ್ಲದಿರೋದ್ರಿಂದ ತುಂಬಾ ಅಪ್ಪಗಿಪ್ಪೆಲ್ಲ ಹತ್ತೋದಿಲ್ಲ, ಅನುಕೂಲ ಆಗೋದಿಲ್ಲ. ಅಲ್ಲಿ ಇಲ್ಲಿ ಎಲ್ಲ ಸಗಣಿ ಗಿಣಿ ಅದೆಲ್ಲ ಸಾಗಿಸ್ಲಿಕ್ಕೆ ಆಯ್ತದೆ. ತೋಟದಲ್ಲಿ ಸಾಗಿಸ್ಲಿಕ್ಕೆ ಉಪಯೋಗಿಸ್ಕೊಳ್ತೀರಾ? ಅದೇ ಸ್ವಲ್ಪ ಉಪಯೋಗಿಸ್ತೀವಿ, ತುಂಬಾ ಅದು ಯೂಸ್ ಆಗೋದಿಲ್ಲ ಟ್ರೈಲರ್ ಇದು ಮಾಡಿ, ಬರೀ ಊಡ್ಲಿಕ್ಕೆ ನಮಗೆ ಅದು ಬರ್ತದೆ. ಗದ್ದೆ ಕೆಲಸ ಮಾಡ್ಕೊಳ್ಳಿಕ್ಕೆ ಅನುಕೂಲ. ಹೌದು. ಈಗಲೂ ಸುಸ್ಥಿತಿಯಲ್ಲಿ ಇಟ್ಕೊಂಡಿದ್ರಾ ಟಿಲ್ಲರ್ ಅನ್ನ? ಟಿಲ್ಲರ್ ಈಗಲೂ ಚೆನ್ನಾಗಿದೆ, ಉಪಯೋಗ ಆಗ್ತದೆ, ಮತ್ತೆ ಬೇರೆಯವರಿಗೂ ಬಳಕೆಗೆ. ಅದೇ ನಾವು ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅದು ಅಷ್ಟು ರಿಪೇರಿ ಗಿಪೇರಿ ಏನು ಬರದೆ ಚೆನ್ನಾಗಿ ಮೇಂಟೈನ್ ಮಾಡಿದಾಗೆ, ಇನ್ನು ಆಳುಗಳು ಅವರಿಗೆ ಬಿಟ್ಬಿಟ್ರೆ ಅದು ಏನ ಇದಾಗೋದಿಲ್ಲ. ಹೌದು. ನಿಮ್ಮ ಗದ್ದೆ ಕೆಲಸ ಆದ್ಮೇಲೆ ಪಕ್ಕದವರು ಅವರಿವರು ಕೇಳಿದ್ರು ಹೋಗ್ತಾರೆ, ಅಥವಾ ನೀವೇ ಹೋಗಿ ಆ ಕೆಲಸ ಮಾಡಿಸ್ಕೊಂಡು ಬರ್ತೀರಾ? ಮಾಡಿ ಬರ್ತೀರಾ ಹೇಗೆ? ನಾವು ಮೊದಲೆಲ್ಲ ಮಾಡ್ತಾ ಇದ್ದು, ಈಗ ಗದ್ದೆ ಎಲ್ಲ ಕಮ್ಮಿ ಆಗಿದೆ ಸರ್. ಇಲ್ಲದ್ರೆ ನಾವು 1-1.5 kilometers ದೂರ ಎಲ್ಲ ಹೋಗ್ತಾ ಇದ್ದು, ಈಗೆಲ್ಲ ಗದ್ದೆ ಮಾಡೋರು ಕಮ್ಮಿ ಆಗಿದೆ. 5-6 ಎಕರೆ ತೋಟ ಮತ್ತೆ 1 ಎಕರೆ ಗದ್ದೆ ಇದೆ. ಗದ್ದೆ ಹೋದ ವರ್ಷ ಮಾಡ್ಲಿಲ್ಲ ಅಂತ ಹೇಳ್ತಾ ಇದ್ರಿ, ಈ ವರ್ಷ ಏನು ನಿಮ್ಮ ಆಲೋಚನೆ? ಏನು ತಳಿಗಳನ್ನ ಬೆಳೀತಾ ಇದ್ರಿ? ಈ ವರ್ಷ ಗದ್ದೆ ಮಾಡ್ಬೇಕು ಅಂತ ಇದ್ದೀವಿ. ಈಗ ಹತ್ತಿರ ತಳಿಗೆ ಒಳ್ಳೆ ರೇಟ್ ಬಂದಿದೆ, ಅದೇ ಇನ್ನು ಅದು ಕಮ್ಮಿ ಆಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ನೆಕ್ಸ್ಟ್ ಅದು ರೇಟ್ ಇರ್ಬೋದು ಅಂತ ನನ್ನ ಯೋಚನೆ. ಹಾಗೆ ದೊಡ್ಡಿಗೆಲ್ಲ ಒಳ್ಳೆ ರೇಟ್ ಇದೆ ದೊಡ್ಡಿ, ಇವತ್ತು ನಮ್ದು ಈ ಕೊಡಗಿದು ದೊಡ್ಡಿಗೆ, ಅದಕ್ಕೆ ಕಾಯಿಲೆ ಬರೋದು ಕಮ್ಮಿ. ಆದ್ರೆ ಆದ್ರೂ ಅದು ಕೊಯ್ಲಿಕ್ಕೆಲ್ಲ ಅನುಕೂಲ ಆಗೋದಿಲ್ಲ, ಬಿದ್ದೋದ್ರೆ ಕೊಯ್ಲಿಕ್ಕೆ ಆಗೋದಿಲ್ಲ ಸರ್ ಮಿಷಿನ್. ಅದಕ್ಕೆ ಜನ ಅದನ್ನ ಇಷ್ಟಪಡೋದಿಲ್ಲ. ಹತ್ತಿರ ಮತ್ತು ದೊಡ್ಡಿ ಈ ವರ್ಷ ಏನ್ ಬೆಲೆ ಇದೆ ಅಂತ ನಿಮ್ ಗಮನಕ್ಕೆ ಬಂದಿದೆ? ಹತ್ತಿರಕ್ಕೆ 2,200 ಏನೋ ಕ್ವಿಂಟಾಲ್ ಇದೆ ಅಂತ ಹೇಳಿದ್ರು. ಓಹೋ, ಬಂದಿದೆ. ಸರಿನೇ, ಬೆಲೆ ಚೆನ್ನಾಗಿರೋದ್ರಿಂದ ಬೆಳಿಬೇಕನ್ನೋ ಒಂದು ಆಲೋಚನೆ. ಮತ್ತೆ ನಾನು ಲಾಸ್ಟ್ ಇಯರ್ ಡ್ರಮ್ ಸೀಡ್ ಮಾಡಿದ್ದೆ ಸರ್, ಅದು ಸಕ್ಸಸ್ ಆಗಿದೆ. ಹೌದಾ? ಡ್ರಮ್ ಸೀಡರ್ ಅನ್ನ ಬಳಕೆ ಮಾಡಿರೋ ಕೆಲವೊಬ್ಬರು ಹೇಳ್ತಾರೆ ಏನು ಪಕ್ಷಿಗಳು ಬಂದು ತಿನ್ಕೊಂಡು ಹೋಗ್ತವೆ. ಅದೇ ಮೇನ್ ನೋಡ್ಲಿಕ್ಕೆ ಇರೋದು, ಪಕ್ಷಿ ಬರೋದು ನೋಡ್ಬೇಕು, ಮತ್ತೆ ಗದ್ದೆನ ನಾವು ಲೆವೆಲ್ ಆಗಿ ಇಡ್ಲಿಕ್ಕೆ ನೋಡ್ಬೇಕು. ಫಸ್ಟ್ ನಾವು ಲೆವೆಲ್ ಮಾಡ್ಬೇಕು ಗದ್ದೆ, ಲೆವೆಲ್ ಮಾಡಿದ ಮೇಲೆ ಡ್ರಮ್ ಸೀಡ್ ಮಾಡಿದ್ರೆ ಅದು 1 ವಾರ ಚೆನ್ನಾಗಿ ನಾವು ಪಕ್ಷಿನ ಅವಾಯ್ಡ್ ಮಾಡಬೇಕು, ದೂರ ಇಟ್ಬಿಟ್ರೆ ಮುಗಿತು. ಈ ಕಡೆ ಎಲ್ಲ ಈಗ ಮೊದಲು ಪಾರಿವಾಳ ಎಲ್ಲ ಬಾರಿ ಕಮ್ಮಿ ಇತ್ತು, ಬರ್ತಾ ಇರ್ಲಿಲ್ಲ. ಈಗ ಪಾರಿವಾಳ ಬಾರಿ ಬರ್ತದೆ ಸರ್, ಒಂದು 25-50 ಪಾರಿವಾಳ, ಅದು ಬಂದ್ರೆ ಏನು ಇಡೋದಿಲ್ಲ. ಓ, ಎಲ್ಲ ಕಾಳುಗಳನ್ನ ಎತ್ಕೊಂಡು ಹೋಗ್ಬಿಡುತ್ತೆ. 1 inch ಸಸಿ ಬಂದ್ರು ಸಹ ಅದು ನೀರಿಂದ ಕಿತ್ತು ಬಿಡ್ತದೆ. ಅಷ್ಟು ಇದಿದೆ ಅದು. ಓಹೋ, ಪಾರಿವಾಳದಲ್ಲೇ ನಿನ್ನ ಯಾವ ಪಕ್ಷಿಗಳು ಇಷ್ಟಪಡ್ತವೆ ಮೊಳಕೆ ಕಾಳುಗಳನ್ನ? ಅದೇ ಗೀಜೆ. ಗೀಜ ಪಕ್ಷಿ ಗುಂಪು ಗುಂಪಾಗಿ ಬರ್ತದೆ. ಅದೊಂದು ಬೆಳಿಗ್ಗೆ, ಒಂದು ಸಾಯಂಕಾಲ. ಅದು ಟೈಮ್ ನೋಡ್ಕೊಂಡ್ರೆ ಇನ್ನು ಅಷ್ಟು ಬರೋದಿಲ್ಲ. ಗಿಣಿಗಳು? ಗಿಣಿ ಈ ಕಡೆ ಅಷ್ಟು ಕಮ್ಮಿ ಬರ್ತದೆ, ಎಲ್ಲ ಪಕ್ಷಿ ಬರ್ತದೆ. ಏನಿದ್ರು ಬೆಳಿಗ್ಗೆ ಮತ್ತೆ ಸಂಜೆ? ಬೆಳಿಗ್ಗೆ ಸಂಜೆ ಎಲ್ಲ ನೋಡ್ಕೊಳ್ಬೇಕು. ಅದು ಬೆಳಿಗ್ಗೆ ಅಂದ್ರೆ 7-7:30 ಈ ಪಾರಿವಾಳ ಎಲ್ಲ ಬರ್ತದೆ, ಪಾರಿವಾಳ. ನೋಡಿ ಯಾವ ಸಮಯವನ್ನ ಆಯ್ಕೆ ಮಾಡ್ಕೊಂಡಿದಾವೆ ಯಾವ್ದಕ್ಕಂತ ಯೋಚನೆ ಮಾಡಿದ್ರೆ ಜಾಣತನ ಗೊತ್ತಾಗುತ್ತೆ. ಆ ಸಮಯದಲ್ಲಿ ಒಂದು 1/2 ಗಂಟೆ ಇದ್ಬಿಟ್ಟು ಕೂಗ್ ಹಾಕಿದ್ರೆ ಬರೋದಿಲ್ಲ ಮತ್ತೆ. 1/2 ಗಂಟೆ ಅಲ್ಲ, ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಬೇಕು. 7-8:30-9:30 ಇರ್ತದೆ. ಮನುಷ್ಯರು ಇದಾರಂದ್ರೆ ಯೋಚನೆ ಮಾಡ್ತವೆ, ಹತ್ತಿರ ಬರೋದಿಲ್ಲ. ಹಾಗೆ ಇಲ್ಲಿ ಎಲ್ಲರೂ ಡ್ರಮ್ ಸೀಡ್ ಅದು ಇದು ಮಾಡಿದ್ರೆ ಎಲ್ಲರಿಗೂ ಅದು ಇದಾಯ್ತದೆ. ಪಕ್ಷಿ ಬರದಂಗೆ ಏನು ಕೂಗ್ ಹಾಕ್ತೀರಾ ಅಥವಾ ಏನಾದ್ರೂ ವಿಜಲ್ ಪಿಪಿ ಪಟಾಕಿ ಹೊಡೆಯೋದು ಹಾಗೆ ಮಾಡೋದು, ಮತ್ತೆ ಬೇರೆ ಕಷ್ಟ ಆಯ್ತದೆ. ಡ್ರಮ್ ಸೀಡರ್ ಇಂದ ನೀವು ಪ್ರಯೋಜನ ಕಂಡಿದ್ರೆ ಇದು ಸಾಧ್ಯತೆ ಇದೆ ಅಂತ ತುಂಬಾ ಮಾಡಿಲ್ಲ, ಒಂದು ಸ್ಯಾಂಪಲ್ ಗೆ ನೋಡಿ ಮಾಡಿ. ಹೌದೌದು, ಇಷ್ಟ ಆಗಿದೆ ನನಗೆ. ಅದು ಮೇನ್ ಎರಡು, ಅದೇ ಗದ್ದೆ ಲೆವೆಲ್ ಇದು ಮಾಡಬೇಕು, ಮತ್ತೆ ಪಕ್ಷಿ ನೋಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಕಳೆ ಬರೋದಾಗ ಅಲ್ವಾ? ಹೌದು. ಬಿಕೆ ಬಿತ್ತಳಿ ಬೆಳ್ಕೊಂಡಿದ್ರೆ? ಬಿಕೆ ಮೊದಲೆಲ್ಲ ಮಾಡಿದೀನಿ ಸರ್, ಈಗ ಬಿಕೆ ಬಿ ಮಾಡೋದಿಲ್ಲ. ಅಂದ್ರೆ ಕಟಾವಿಗೆ ನಮಗೆ ಅದು ಕಷ್ಟ ಆಯ್ತದೆ, ಬೀಳ್ತದಲ್ಲ ಸರ್ ಬೆಳೆ. ಹೌದು, ಹಾಗೆ ಅದು ಕಷ್ಟ. ಹಸುವಿನ ಸಗಣಿ ಗೊಬ್ಬರವನ್ನೇ ಹಾಕ್ತೀರಾ, ಸ್ವಲ್ಪ ರಾಸಾಯನಿಕ ಗೊಬ್ಬರವನ್ನು ಭತ್ತಕ್ಕೆ ಕೊಟ್ಟು ಬೆಳಿತೀರಾ? ನಾವು ಭತ್ತಕ್ಕೆ ರಾಸಾಯನಿಕ ಗೊಬ್ಬರನೇ ಹಾಕೋದು. ಸಗಣಿ ಗೊಬ್ಬರ? ಸಗಣಿ ಗೊಬ್ಬರ ನಾವು ತೋಟಕ್ಕೆ ಹಾಕೋದು. ಓಹ್, ಎಷ್ಟೋ ಜನ ಸಗಣಿ ಗೊಬ್ಬರನ ಗದ್ದೆ ಬಳಸಿ ತೋಟಕ್ಕೆ ರಾಸಾಯನಿಕ ಗೊಬ್ಬರ ಹಾಕ್ತಾರೆ, ಏನಿದೆ ನಿಮ್ದು? ಅದು ಅದಕ್ಕೆ ತುಂಬಾ ಬೇಕಾಯ್ತದೆ ಸರ್ ಸಗಣಿ ಗೊಬ್ಬರ ಗದ್ದೆಗೆ. ಹಾಗೆ ಪೈರು ಗೀರುಗೆಲ್ಲ ಮಾಡ್ತೀವಲ್ಲ, ಆಗ ಬೇಕಾದ್ರೆ ಅದಕ್ಕೆ ನಾವು ಹಾಕ್ತಿವಿ. ಓಹೋ, ರಾಸಾಯನಿಕ ಗೊಬ್ಬರ ಅಂದ್ರೆ 2-3 ಸಾರಿ ಕೊಡ್ತೀರಾ ಹೇಗೆ? ಲೈಟ್ ಆಗಿ 1-2-3 ಸಲ. ಈಗದ್ದು ಭತ್ತದ ಬೆಳೆಗೆ ಹೆವಿ ಕೊಡ್ಲಿಕ್ಕೆ ಆಗೋದಿಲ್ಲ, ಇದು ಬ್ಲಾಸ್ಟರ್ ಬರ್ತದೆ ಬೆಂಕಿ ರೋಗ, ಅದೆಲ್ಲ ನೋಡ್ಕೊಂಡು ಕೊಡೋದು. ಮೊದಲದು ತಳಿಗೆಲ್ಲ ಆಯ್ತಾಯ್ತು. 10-6 ಹಸುಗಳನ್ನ ಸಾಕ್ತಾ ಇದ್ದೆ, ಈಗ 4-6 ಹಸುಗಳಿದಾವೆ ಅಂತ ಹೇಳ್ತಾ ಇದ್ರಿ, ಹೇಗೆ ಮೇಯ್ಸ್ಲಿಕ್ಕೆ ಅದಕ್ಕೆ ಮೇವು ಮತ್ತೊಂದು ಮಗದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ರಿ? ನಾವು ಹಸುವಿಗೆ ಫೀಡ್ ಹಾಕೋದು, ಮತ್ತೆ ಇಲ್ಲಿ ಬೇಕಾದಷ್ಟು ಗದ್ದೆ ಉಂಟು ಕಟ್ಟಲಿಕ್ಕೆ, ಹಾಗೆ ನೋಡ್ಕೊಳ್ತಾ. ಮೇಯ್ಸ್ಲಿಕ್ಕೆ ಜಾಗದ ಸಮಸ್ಯೆ ಇಲ್ಲ? ಜಾಗದ ಈಗ ಸಮಸ್ಯೆ ಇಲ್ಲ ಸರ್. ಎಲ್ಲರೂ ಗದ್ದೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಬೇರೆ ಉಂಟು, ನಮ್ಮ ಈ ಕಡೆ ಒಳಕರೆ ಪೈಸರಿ ಎಲ್ಲ ಇದೆ. ಓ, ಸರಿನೇ, ಮನಸ್ಸಿದೆ. ಹಸು ಸಾಕ್ಯಬೇಕು, ಹಸು ಇಟ್ಕೋ, ನಮಗೆ ಎಲ್ಲಿಗೆ ಹೋಗ್ಲಿಕ್ಕೆ ಕಷ್ಟ ಆಯ್ತದೆ. ಅಲ್ಲ, ಹಸುಗಳಿಲ್ಲ ಅಂದ್ರೆ ಜನ ತಿರುಗಾಡ್ತಿರ್ತಾರೆ, ಹಸುಗಳಿದ್ವು ಅಂದ್ರೆ ಮನೆ ಬಿಟ್ಟು ಹೋಗಲ್ಲ ಹಂಗೆ. ಅದಕ್ಕೆ ಹಿಂದಿನವ್ರ ಹಾಗೆ ಈ ಪ್ರಾಬ್ಲಮ್ ಎಲ್ಲ ಇದ್ರೆ ಎಲ್ಲಿಗೆ ಹೋದ್ರು ವಾಪಸ್ ಮನೆಗೆ ಬರ್ತಾರೆ. ಅಲ್ಲ, ಪ್ರಾಬ್ಲಮ್ ಅಲ್ಲ ಅದು, ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಬೇರೆಯವ್ರಿಗೆ, ಇಲ್ಲ ಹಸುಗಳಿದಾವೆ ಬರಕ್ ಆಗ್ಲಿಲ್ಲ. ಹೌದು, ಇಲ್ಲ ಅಂದ್ರೆ ಜನ ಮಾತಾಡ್ತಾರೆ ಏನಿಲ್ಲ ಅಂತದಿಲ್ಲ, ಬರ್ಲಿಲ್ಲ ಅಲ್ರಿ ಕಾರ್ಯಕ್ರಮಕ್ಕೆ ಅಂತ. ಹಸುಗಳಿದಾವೆ ಕರುಗಳಿದಾವೆ ಅಂತಂದ್ರೆ ಹೋಗ್ಲಿ ಬಿಡಿ ಅಂತ ಸುಮ್ಮನೆ ಆಗ್ಬಿಡ್ತಾರೆ, ಅನಿವಾರ್ಯ ಇದ್ದ ಮಾತ್ರ ಹೋಗೋದು. ಹೌದು ಅಲ್ವಾ? ಎಂತ ಜಾತಿ ಇಟ್ಕೊಂಡಿದ್ರಿ? 2-3 ಹಸದೆ ಜರ್ಸಿ. ಹಾ, ಹಾಲು ನಾವು ನೋಡಿದಾಗ ಅದಕ್ಕೆ ಒಂದೇ ಜಾಗದಲ್ಲಿ ಬೆಳಿಗ್ಗೆ ಕಟ್ಟಿಬಿಟ್ಟು ಸಾಯಂಕಾಲ ಹೋಗಿ ನೋಡಿ ಮತ್ತೆ ಮಾರನೆ ದಿನ ನಮಗೆ ಹಾಲು ತುಂಬಾ ಸಿಗಬೇಕು ಅಂತ ಹೇಳಿದ್ರೆ ಸಿಗೋದಿಲ್ಲ. ನಾವು ಫೀಡು ಹಾಕ್ಬೇಕು, ಮಧ್ಯಾಹ್ನ ಅದನ್ನ ಚೇಂಜ್ ಮಾಡ್ಬೇಕು ಕಟ್ಟಬೇಕು, ಹಾಗೆಲ್ಲ ಮಾಡಿದ್ರೆ ಹಾಲು ಸಿಗ್ತದೆ. ಮತ್ತೆ ರಾತ್ರಿ ಫೀಡ್ ಅಂದ್ರೆ ನೀವೇ ಹೊರಗಡೆಯಿಂದ ತರೋದ ಅಥವಾ ನಿಮ್ಮ ಹೊರಗಡೆಯಿಂದ ತರೋದು? ಇಲ್ಲೆಲ್ಲ ಈಗ ಕಿಗ್ಗಾಲು ಮಡಿಕೇರಿ ತಾಲೂಕಿನ ಗ್ರಾಮ, ನಿಮ್ಮಲ್ಲೆಲ್ಲ ಜರ್ಸಿ ಕ್ರಾಸ್ ಹಸುವಿನ ಹಾಲಿನ ಉತ್ಪಾದನೆ ಒಪ್ಪತ್ತಿಗೆ ಎಷ್ಟು ಸಿಗ್ತದೆ? ಈ ಕಡೆ ಎಲ್ಲ ಜರ್ಸಿಗೆ 1-6 ಲೀಟರ್ ಪರವಾಗಿಲ್ಲ, ಒಪ್ಪತ್ತಿಗೆ. ಒಪ್ಪತ್ತಿಗೆಲ್ಲ ಬೆಳಿಗ್ಗೆ ಸಾಯಂಕಾಲ ದಿನಕ್ಕೆ 5-6 ಲೀಟರ್ ಸಿಗುತ್ತೆ. ಮನೆಗೆ 1 ಲೀಟರ್ ಸಾಕ? ಮನೆಗೆ 1 ಲೀಟರ್, ಇನ್ನುಳಿದ್ರೆ 4-5 ಲೀಟರ್ ಮಾರಾಟ ಮಾಡೋದು. ನಾವು ಹಾಗೆ ಹಾಲು ತಗೊಳಕ್ಕೆ ಇಲ್ಲದಿದ್ದವ್ರೆ ಕರಿಗೆ ಬಿಡೋದು. ಹೌದು, ಸಹಜ ಅದು. ಅಂದ್ರೆ ಈಗ ಉಳಿದದ್ದು ಇಲ್ಲಿ ಮಾರಾಟ ಆಗುತ್ತೆ, ಸ್ಥಳೀಯರು ತಗೊಳ್ತಾರೆ. ನಮಗೆ ಡೈರಿ ಮೂರ್ನಾಡಲ್ಲಿ ಇರುವಾಗ ಅನುಕೂಲ ಆಗ್ತಿತ್ತು, ಈಗ ಇಲ್ಲದಿರೋದ್ರಿಂದ ಸ್ವಲ್ಪ ಕಷ್ಟ. ಸುಮಾರು ಜನರೆಲ್ಲ ಹಸು ಎಲ್ಲ ಮಾರಿದ್ದಾರೆ. ಡೈರಿ ಯಾಕೆ ಮುಚ್ಚಿದ್ರು ನಮ್ಮಲ್ಲಿ ಎಷ್ಟು ವರ್ಷ ನಡೀತು? ಅದು ಕರೆಕ್ಟ್ ನಡೀಲಿಲ್ಲ ಅಂದ್ರೆ ಪ್ರಾಬ್ಲಮ್, ಕಸ್ಟಮರ್ ಗೆ ಸರಿಯಾಗಿ ದುಡ್ಡು ಕೊಡ್ಬೇಕು, ಬೋನಸ್ ಕೊಡ್ಬೇಕು, ಅದೆಲ್ಲ ಕರೆಕ್ಟ್ ಆಗಿ ಅವರ ನಡೆದ್ರೆ ಮಾಡ್ಲಿಕ್ಕೆ ಆಗೋದು. ಈಗ ಹಸು ಸಾಕಿದವರಿಗೆ ಅದನ್ನ ಪೆಂಡಿಂಗ್ ಪೆಂಡಿಂಗ್ ಪೆಂಡಿಂಗ್ ಮಾಡ್ಕೊಂಡು ಹೋದ್ರೆ ಹಸುಗೆ ಫೀಡ್ ಗೀಡ್ ಎಲ್ಲ ಕೊಡ್ಲಿಕ್ಕೆ ತುಂಬಾ ಕಷ್ಟ ಆಯ್ತದೆ. ಆತರ ಇತ್ತು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಆಗಿ ಆಗಿ ಅದು. ಓ ಏನು 15 ದಿನ ತಿಂಗಳಿಗೂ ದುಡ್ಡು ಕೊಡ್ತಿರ್ಲಿಲ್ವಾ? ಅದು ಆಗಿ ಆಗಿದೆ ಸರ್, ಆಗಿ ಆಗಿ ಮತ್ತೆ ಏನೆಲ್ಲ ಆಯ್ತು. ಮತ್ತೆ ಹಾಲನ್ನು ಸಾಕಷ್ಟು ಪ್ರಮಾಣದಲ್ಲಿ ಬರ್ತಿರ್ಲಿಲ್ವ ಡೈರಿಗೆ? ಡೈರಿಗೆ ಬರ್ತಾ ಇತ್ತು ಸರ್, ಬರ್ತಾ ಇತ್ತು, ತುಂಬಾ ಇತ್ತು. ಹಣ ಬಟ್ವಾಡೆ ಸರಿ ಆಗ್ತಿಲ್ಲ, ಬಟ್ವಾಡೆ ಆಗ್ತಾ ಇರ್ಲಿಲ್ಲ. ಮತ್ತೆ ಈ ಅಧ್ಯಕ್ಷರು ಆಮೇಲೆ ಸದಸ್ಯರು ಅವ್ರು ಇವರು ಎಲ್ಲ ಹಾಲು ಉತ್ಪಾದಕರೇ, ಅವರೆಲ್ಲ ಚರ್ಚೆ ಮಾಡಿ ನಿಮ್ಮಂತವ್ರು ಹೇಳಿ ಸರಿಪಡಿಸ್ಲಿಕ್ಕೆ ಆಗ್ಲಿಲ್ವಾ? ಇಲ್ಲ ಸರ್, ಅದು ಎಲ್ಲ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಹಾಕೋರು ಇತ್ತಿಲ್ಲ, ಎಲ್ಲ 10 ಲೀಟ್ರು 15 ಲೀಟ್ರು ಹಾಗೆ ಆಗಿ ಎಲ್ಲರೂ ಹಾಗೆ ಹಿಂದೆ ಸರಿದ್ರು. ಅದು ಬೇಡ ಅಂತ ಆಯ್ತು. ಹಸುಗಳ ಸಾಕಾಣಿಕೆ, ಮನೆಗೆ ಹಾಲು ಸಿಗುತ್ತೆ, ಮಾರಾಟನೂ ಮಾಡಬಹುದು ಸ್ಥಳೀಯವಾಗಿ. ನೀವೆಲ್ಲ ಈಗ ಯಾವ ಬೆಲೆಗೆ ಕೊಡ್ತೀರಿ? 42 ರೂಪಾಯಿ ಒಂದು ಲೀಟರ್ಗೆ. ಒಂದು ಲೀಟರ್ ಅಲ್ವಾ, ಅರ್ಧ ಲೀಟರ್ ಬಾಟ್ಲ್ ಗೆ ಹಾಕಿ ಅವ್ರವ್ರ ಮನೆಗೆ ತಲುಪಿಸಿ ಬಿಡ್ತಾರೆ ಅಥವಾ ಅವ್ರೆ ಬಂದು ತಗೊಂಡು ಹೋಗ್ತಾರೆ. ಮತ್ತೆ ಹಸುಗಳ ಸಗಣಿ, ಗಂಜಲ ಅದೆಲ್ಲ ತೋಟಕ್ಕೆ ಅನುಕೂಲ ಆಗ್ತದೆ? ಗಂಜಲ ನಾ ಯೂಸ್ ಮಾಡಿಲ್ಲ, ಸಗಣಿ ಮಾತ್ರ. ಗೋಬರ್ ಗ್ಯಾಸ್ ಏನಾದ್ರೂ ಮಾಡ್ಕೊಂಡಿಲ್ವಾ? ಇಲ್ಲ ಸರ್, ಮಾಡಿಲ್ಲ. ಅನುಕೂಲ ಆಗ್ತದೆ ಅಲ್ವಾ? ಈ ಕೆಲವೊಂದ್ ಕಡೆಗೆ ಒಳ್ಳೇದಾಯ್ತದೆ ಅಂತ ಹೇಳ್ತಾರೆ. ಕೆಲವೊಂದ್ ಕಡೆ ನೀವು ನೋಡಿದಿರಿ ಗ್ಯಾಸ್ ಸಿಲಿಂಡರ್ ಗಿಂತ ಇದು ಅನುಕೂಲ ಅಂತ ಅನ್ಕೊಂಡು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡಿರೋರಿದಾರೆ ಅಲ್ವಾ? ಸಗಣಿ ಗೊಬ್ಬರನ ಪೂರ್ಣ ನೀವು ತೋಟಕ್ಕೆ ಹಾಕ್ಬಿಡ್ತೀರಾ? ತೋಟಕ್ಕೆ, ತೋಟ ಕಾಫಿಗೆ. ಸರಿನೇ, ವರ್ಷನೂ ಹಾಕ್ತಾ ಇರ್ತೀರಾ ಅಥವಾ ಹೇಗೆ? ವರ್ಷ ವರ್ಷ ಹಾಕೋದು ಸರ್. ಒಂದ್ ಕಡೆಯಿಂದ ಹಾಕಿ ಗುಡ್ಡೆ ಹಾಕಿದ್ರೆ ಅಲ್ಲಿ ಹೊಳೆ ಬರ್ತದೆ ಸರ್, ಹೊಳೆ ಬಂದ್ರೆ ಏನಿರೋದಿಲ್ಲ, ತಗೊಂಡು ಹೋಗ್ಬಿಡ್ತದೆ. ಓಹೋ, ಮತ್ತೇನ್ ಮಾಡ್ತೀರಿ? ಅದೇ ಗಿಡಕ್ಕೆ ಹಾಕಿದ್ರೆ ಒಂದು 2-3 ತಿಂಗಳಲ್ಲಿ ಅದೆಲ್ಲ ಮಣ್ಣಾಗ್ತದೆ. ಅಂದ್ರೆ ಅವತ್ತಿಂದ ಅವತ್ತೇ ತಗೊಂಡು ಹಾಕ್ಬಿಡ್ತೀರಾ? ಅವತ್ತಿಂದ ಅವತ್ತೆಲ್ಲ, 2-3 ತಿಂಗಳು. ನಮಗೆ ಹೊಳೆ ಬರೋದು ಅಂತ ಹೇಳಿದ್ರೆ ಜೂನ್ ಎಂಡ್, ಜುಲೈ, ಆಗಸ್ಟ್. ಅದೇ ಈಗ ದೊಡ್ಡ ಹೊಳೆ ಬಂದಿದ್ದು ಅಂದ್ರೆ ಆಗಸ್ಟ್ ಫಸ್ಟ್ ಸೆಕೆಂಡ್ ವಾರದಲ್ಲಿ ಬಂದಿದ್ದು. ಹಾಗೆ ಜಾಸ್ತಿ ಟೈಮ್ ನೋಡೋದಂದ್ರೆ ಆಗಸ್ಟ್ ತಿಂಗಳು ನೋಡ್ತೀವಿ. ಅಲ್ಲಿಂದ ಏನು ಬೇಕಾದ್ರೂ ಮಾಡಬಹುದು ಗದ್ದೆಯಲ್ಲಿ, ಗದ್ದೆ ತೋಟ. ಈಗ ಹೊಳೆ ಬರೋದಕ್ಕಿಂತ ಮುಂಚಿತವಾಗಿ ಖಾಲಿ ಮಾಡ್ಬಿಡ್ತೀರಿ ನೀವು ಸಗಣಿ ಗೊಬ್ಬರ? ಸಗಣಿ ಗೊಬ್ಬರ ಅದೇ ಹುಲ್ಲು ಗಲ್ಲು ಏನಾದ್ರೆ ಕೊಚ್ಚಿಕೊಂಡು ಹೋಗುವಂತದ್ದು ಏನಾದ್ರೆ ಅದನ್ನೆಲ್ಲ ಸೇಫ್ ಝೋನ್ಗೆ ಇಟ್ಟು ಅಲ್ವಾ ನೋಡುದು. ಮುಂಚಿತವಾಗಿ ಖಾಲಿ ಮಾಡ್ಬಿಟ್ರೆ ಒಳ್ಳೇದು, ಇಲ್ಲ ಬೇರೆ ಕಡೆಗೆ ಸಾಗಿ ಇಟ್ಟು ಆಮೇಲೆ ಉಪಯೋಗಿಸ್ಕೊಳ್ತೀರಾ? ಒಟ್ಟು ನಿಮಗೆ ಕೃಷಿಗೆ ಪೂರಕವಾಗಿ ಹಸುಗಳು ನೆರವು ಆದ್ಯ ಆಗ್ತವೆ, ಅದು ನಿಮಗೆ ಅರ್ಥ ಆಗಿದೆ. ಮತ್ತೆ ಸಗಣಿ ಗೊಬ್ಬರ ಕೊಟ್ರೆ ತೋಟಕ್ಕೆ ಅನುಕೂಲನೆ, ಗಿಡಗಳ ಒಂದು ಬೆಳವಣಿಗೆ, ಆರೋಗ್ಯ, ಇಳುವರಿ ಇದೆಲ್ಲ ಅಲ್ವಾ? ಹೇಳಿ ನಿಮ್ಮ ಅನುಭವ. ಸಗಣಿ ಗೊಬ್ಬರ ಕೊಡೋದ್ರಿಂದ ಕಾಫಿ ಗಿಡಗಳ ಒಂದು ಬೆಳವಣಿಗೆ, ಅದ್ರ ಇಳುವರಿ ಮತ್ತಿತರೆ ಸಂಗತಿಗಳು? ಸಗಣಿ ಗೊಬ್ಬರ ಕೊಡೋದ್ರಿಂದ 15-20 ಸೆಂಟ್ ಮಳೆ ಸಿಕ್ಕಿದ್ರು ಅದು ನಿಲ್ತದೆ. ಒಳ್ಳೆ ಮಾತು. ಅದು ಏನು ಕೊಡದೆ ಕಂಪನಿ ಗೊಬ್ಬರನೇ ಕೊಡ್ತಾ ಇದ್ರೆ ಒಂದು 5-10 ಸೆಂಟ್ ಮಳೆ ಹೊಡೆದ್ರೆ ಅದು ಹೂ ಎಲ್ಲ ಪಿಂಕ್ ಬಂದು ನಿಲ್ಲೋದು ಕಷ್ಟ. ಬರೀ ಸಗಣಿ ಗೊಬ್ಬರದಲ್ಲೇ ಬೆಳೆಸಿದ್ರೆ ಅದೊಂದು 10-15-20 ಸೆಂಟಿಗೆಲ್ಲ ನಿಲ್ತದೆ ಅಂತ ನನ್ನ ಅನುಭವ. ನಿಜ, ಸ್ವಲ್ಪ ಮಳೆ ಬಂದ್ರು ಅದು ಇದು ಮಾಡ್ತದೆ, ಮತ್ತೆ ಗಿಡಗಳು ಬಾಳಿಕೆ ಬರ್ತವೆ, ಬಾಳಿಕೆ ಬರ್ತವೆ, ಇಳುವರಿಗೂ ಪರಿಣಾಮ ಆಗುತ್ತೆ, ಪರಿಣಾಮ ಆಗ್ತದೆ. ನಿಜ, ನಮ್ಮ ಹಿರಿಯರು ಅದಕ್ಕಾಗಿ ಹಸುಗಳನ್ನ ಎಮ್ಮೆಗಳನ್ನ ಸಾಕೋಂತ ಬಂದ್ರು, ಬಿಡ್ಲಿಲ್ಲ. ಬರೀ ರಾಸಾಯನಿಕ ಗೊಬ್ಬರದಿಂದ ಬೆಳೆ ಮಾಡ್ತೀವಿ ಅನ್ನೋದು ಸುಳ್ಳೆ. ಆಗ ಆ ಟೈಮಿಗೆ ನಮಗೆ ಇಳುವರಿ ಸಿಗ್ತದೆ, ಆದ್ರೆ ಗಿಡಗಳಿಗೆ ಲೈಫ್ ಕಮ್ಮಿ ಇರ್ತದೆ. ನಿಜ ನಿಜ ನಿಜ. ಆಮೇಲೆ ನೀವು ತೋಟದಲ್ಲಿ ಹಾಕಿರುವ ಅಡಿಕೆ ಅಥವಾ ಇತರೆ ಗಿಡ ಮರಗಳು, ಈಗ ತೆಂಗಿಗೂ ಸಗಣಿ ಗೊಬ್ಬರ ಕೊಡ್ತೀರಿ ಅಲ್ವಾ? ಮತ್ತೆ ಸಪೋಟ, ಬಟರ್ ಫ್ರೂಟ್ ಅಥವಾ ಏನು ಕಿತ್ತಳೆ ಈ ತರದ ಗಿಡಗಳು ಹಾಕಿದಾಗ್ಲೂ ಕೊಡ್ತಿರ್ತೀರಿ? ಕಿತ್ತಳೆ ಎಲ್ಲ ಮೊದಲು ಇತ್ತು ಸರ್, ಈಗ ಯಾವ್ದಿಲ್ಲ. ಮತ್ತೆ ಹಾಕ್ಲಿಕ್ಕೆ ಶುರು ಮಾಡಿದ್ರೆ ಅಥವಾ ಹಾಕಿಲ್ಲ? ಆದ್ರೂ ಆಸೆ ಇದೆ, ಬಿಡುದಿಲ್ಲ. ಸ್ವಲ್ಪ ಒಂದ್ 1-2 ವರ್ಷ 4 ವರ್ಷ ಬಿಟ್ಟ ಮೇಲೆ ಮತ್ತೆ ಯಾಕೆ ಮಾಡಬಾರ್ದಂತ ಹೊರಡ್ತೀರಿ? ಅದಕ್ಕೆ ಏರಿಯೋ ಸಪರೇಟ್ ಇದ್ರೆ ಅದು ಚೆನ್ನಾಗಿ ಬರ್ತದೆ ಸರ್. ತೋಟದಲ್ಲಿ ಬಾಳೆನು ಹಾಕೊಂಡಿದ್ದೀರಾ? ಬಾಳೆ ಉಂಟು, ತುಂಬಾ ಇಲ್ಲ. ಮಾರಾಟ ಆಗುವಷ್ಟಿದೆ, ಸ್ವಲ್ಪ ತಿನ್ಕೊಂಡು ಅವ್ರಿಗೆಲ್ಲ ಕಮ್ಮಿ ಆಯ್ತು, ಎಲ್ಲ ಕಮ್ಮಿ ಮಾಡಿದ್ವಿ ಸರ್. ಬಾಳೆ ಎಲ್ಲ ಆನೆಗಿನೇ ಬಂದ್ರೆ ಅದು ಉಡ್ಕೊಂಡು ಅಲ್ಲಿಗೆ ಬರ್ತದೆ. ಹೂ ಬಾಳೆ ಎಲ್ಲ ಇದ್ರೆ ಅದೇ ಅಲ್ಲಿಗೆ ಆ ಜಾಗಕ್ಕೆ ಬಂದು ಸ್ವಲ್ಪ ಸುತ್ತಾಡಿ ಹಾಗೆ ಇದು ಮಾಡುವಾಗ ಕಾಫಿ ಗಿಡಗಳಿಗೆ ಡ್ಯಾಮೇಜ್ ಆಯ್ತು, ಹಾಗೆಲ್ಲ ಉಂಟು ಅದು. ನಿಜ, ಗಲ್ಫ್ನಲ್ಲಿ ಕೆಲಸ ಮಾಡಿಕೊಂಡು ವಾಪಸ್ ಬಂದ್ರಿ, ಕೃಷಿಯಲ್ಲಿ ತೊಡಸ್ಕೊಂಡಿದ್ರಿ, ನಿಮ್ಮ ಶ್ರೀಮತಿಯವರು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ರೆ ವಿರಾಜಪೇಟೆಯಲ್ಲಿ, ನೀವು ಒಂದ್ ರೀತಿಯಲ್ಲಿ ಏಕಾಂಗಿಯಾಗಿ ಆಸಕ್ತಿಯಿಂದ ತೊಡಸ್ಕೊಂಡಿದ್ರಿ. ಬೇಸರ ಮಾಡ್ಕೋಬಾರ್ದು ಯಾವುದೇ ವಿಚಾರ. ಈಗ ಹುಟ್ಟಿದ ಅಣ್ಣ ತಮ್ಮಗಳೇ ಸಮಾನವಾಗಿರಲ್ಲ ಅಭಿರುಚಿ ಆಸಕ್ತಿ. ಇನ್ನು ನಮ್ ಜೊತೆಗಿರೋ ಮಕ್ಕಳಾಗ್ಲಿ ಹೆಂಡತಿ ಆಗ್ಲಿ ನಮ್ ತರನೇ ಇರ್ಬೇಕಂತ ನಾವು ಭಾವಿಸ್ಕೊಳ್ಳೋದು ತಪ್ಪಾದೀತು. ಅದು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಬೆಳವಣಿಗೆಗೂ ಪೂರಕವಾಗ್ತದೆ. ಕೆಲವೊಂದ್ಸರಿ ಒಬ್ಬರೇ ಎಷ್ಟೋ ಕೆಲಸಗಳನ್ನ ಮಾಡಬಹುದು, ನಿಭಾಯಿಸಬಹುದು. ಒಟ್ಟಾರೆ ಏನ್ ಅನಿಸುತ್ತೆ ಕೃಷಿ ಜೀವನ? ಕೃಷಿ ಅಂದ್ರೆ ನಾವು ಕಾಫಿ ತೋಟ ಅಲ್ಲ, ಇಲ್ಲ ಕೃಷಿಗೂ ಅಷ್ಟೇ, ನಾವು ತುಂಬಾ ಮಳೆನೆ ಡಿಪೆಂಡ್ ಆಗ್ಲಿಕ್ಕೆ ಆಗೋದಿಲ್ಲ ಸರ್. ನಮಗೆ ಆಲ್ಟರ್ನೇಟಿವ್ ಅದೇ ನೀರು ಅದು ಇದೆಲ್ಲ ಇದ್ರೇನೆ ಅದರಲ್ಲಿ ಸಕ್ಸಸ್ ಕಾಣಬಹುದು. ಹೌದು, ನಾವು ಮಳೆನೆ ನಂಬಿದ್ರೆ ತುಂಬಾ ಲಾಸ್ ಆಯ್ತದೆ. ಹಾಗೆ ಅದು ನನ್ನ ಅನುಭವ. ಹೌದು, ಚೆನ್ನಾಗಿದ್ದೀರಿ ಅಲ್ವಾ? ಒಟ್ಟಾರೆ ಒಟ್ಟಾರೆ ತೊಂದರೆ ಏನಿಲ್ಲ ಸರ್. ತೊಂದರೆ ಅಂತ ಹೇಳಿದ್ರೆ ನಾವು ಮೇಲೆ ನೋಡಿ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದ್ರೆ ನಮಗೆ ಎಷ್ಟು ಬೇಕೋ ಅಷ್ಟರಲ್ಲಿ ನಾವು ನೋಡ್ಬೇಕು. ಈಗ ನಮಗಿಂತ ಬೇರೆ ಜನ ರಿಚ್ ಅವ್ರ ಆಗಿದ್ದಾರೆ ಇವ್ರು ಈಗಿದ್ದಾರೆ ಅಂತ ಹೇಳಿ ಕಂಪೇರ್ ಮಾಡಿಕೊಂಡು ನಾವು ಕೊರಗೋದಕ್ಕಿಂತ ಆ ರೀತಿಯಲ್ಲಿ ನಾವ್ ಯಾಕೆ ಆಗ್ಬಾರ್ದಂತ ಕಷ್ಟಪಡೋದು ತಪ್ಪೇನಿಲ್ಲ. ಅದು ಚಾಲೆಂಜ್ ಮಾಡಿ ಮಾಡಬಹುದು. ಹೌದು, ಅದನ್ನ ಕೊರಗಿಕೊಂಡಿರೋದು ಲೈಫ್ ಅಲ್ಲಿ ಸರಿ ಆಗೋದಿಲ್ಲ. ಹೌದೌದು, ನಿಜ. ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ಬೆಳ್ಳಿಯಪ್ಪನವರೇ, ನಮಗೆ ಧನ್ಯವಾದಗಳು. ನಮಸ್ಕಾರ. ಓಕೆ ಸರ್, ನಿಮಗೂ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ. ಕೇಳಿಗರೆ, ಮಡಿಕೇರಿ ತಾಲೂಕು ಕಿಗ್ಗಾಲು ಗ್ರಾಮದ ಅಮ್ಮಟಂಡ ಎಸ್ ಬೆಳ್ಳಿಯಪ್ಪ ಅವರ ಕೃಷಿ ಅನುಭವಗಳನ್ನು ಆಲಿಸಿಕೊಂಡ್ರಿ. ಸಣ್ಣ ಹಿಡುವಳಿದಾರರು ಆದರೂ ನಾಲ್ಕಾರು ಹಸುಗಳನ್ನು ಸಾಕಿಕೊಂಡು ಭತ್ತ ಬೆಳ್ಕೊಂತ ಬಂದು ಒಂದು ರೀತಿಯಲ್ಲಿ ಚೆನ್ನಾಗಿದ್ದಾರೆ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ರೈತ ಬಾಂಧವರೇ, ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಸು ಸಾಕಾಣಿಕೆ ಮತ್ತು ಭತ್ತದ ಕೃಷಿಯಲ್ಲಿನ ಅನುಭವಗಳನ್ನು ತಿಳಿಸುತ್ತಾರೆ ವಿರಾಜಪೇಟೆ ತಾಲೂಕು ಬೇತ್ರಿಯ ಜಿವಿ ಚಂದ್ರಶೇಖರ್ ಭಟ್. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕಾರ್ಯಕ್ರಮದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರಾತ್ರಿ 7:45 ಅರೆಭಾಷೆ ಐಸಿರಿ ಕಾರ್ಯಕ್ರಮದಲ್ಲಿ ಬೇಸಿಗೆ ರಜೆ ಅಂದು ಇಂದು ನಿವೃತ್ತ ಶಿಕ್ಷಕಿ ಪುದಿಯ ನೆರವನ ರೇವತಿ ರಮೇಶ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. 8:00 ಮಕ್ಕಳಿಗಾಗಿ ಕಾರ್ಯಕ್ರಮ, 8:30 ಭಾವಗೀತೆಗಳು ಬೆಂಗಳೂರು ಕೇಂದ್ರದಿಂದ, 9:15 ದೆಹಲಿ ಕೇಂದ್ರದಿಂದ ಏಕ್ ಭಾರತ್ ಶ್ರೇಷ್ಠ ಭಾರತ್, 9:30 ರಾಷ್ಟ್ರೀಯ ನಾಟಕ ಕಾರ್ಯಕ್ರಮದಲ್ಲಿ ನೋವು ನಲಿವುಗಳೊಂದಿಗೆ ಒಂದಿಷ್ಟು ಮಾತುಗಳು, ಮೂಲ ಹಿಂದಿ ಸಪೋನಾ ಜ್ಯೋತಿ ಠಾಕೂರ್, ಕನ್ನಡ ಭಾಷಾಂತರ ಡಾಕ್ಟರ್ ಮಾಧವಿ ಭಂಡಾರಿ, ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಕೃಷ್ಣಕುಮಾರ್ ಅವರ ಗಾಯನ ಕೇಳುವಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್, ಇದರ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತ 12 ವರ್ಷಗಳಿಂದ ಶೇಕಡ 100ರಷ್ಟು ಫಲಿತಾಂಶ ಪಡೆಯುತ್ತಿರುವ ಗ್ರಾಮೀಣ ಭಾಗದ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆನ್ನಬಾಣೆ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪಿನ ವಿವರ. ಮಡಿಕೇರಿನ ಹೆಸರು ಪಡೆದ ಪ್ರವಾಸಿ ಜಾಗ ರಾಜಾ ಸೀಟ್ಲಿ ಕೊಡಗು ಜಿಲ್ಲಾ ಮತದಾರರ ಶಿಕ್ಷಣ ಮತ್ತು ಸಹಭಾಗಿತ್ವ ಸಮಿತಿನ ಕಡೆಯಿಂದ ಮಡಿಕೇರಿ ತಾಲೂಕು ಜಾನಪದ ಪರಿಷತ್ನ ಕೂಡು ಕೂಟಲಿ ಕೊಡಗು ಮತ್ತು ಮತದಾನ ಚಿತ್ರ ಬಿಡಿಸುವ ಪೈಪೋಟಿ ಮತ್ತೆ ನಾನು ಮತ ಹಾಕುವೆತ ಹೇಳುವ ಬೃಹತ್ ಕ್ಯಾನ್ವಾಸ್ ಪ್ರದರ್ಶನ ನಡೆದಿದೆ. ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಚಾಲನೆ ಕೊಟ್ಟು ಅಲ್ಲಿಂದ ಮಾತಾಡಿ ರಾಜಾ ಸೀಟ್ಲಿ ಚಿತ್ರಸಂತೆನಂತ ಕಲಾ ಪ್ರಕರಣ ನಡೆಸಿಕೆ ಸರಿಯಾದ ಜಾಗ, ಇನ್ನು ಮುಂದಿನ ದಿನಗಳಲ್ಲಿ ಹೊಸ ತರದ ಚಿತ್ರಸಂತೆನ ಏರ್ಪಾಡು ಮಾಡಿಕೊಂಡವೆ, ಸ್ವೀಪ್ ಸಮಿತಿನ ಕಡೆಯಿಂದ ಸುಮಾರು ಕಾರ್ಯಕ್ರಮಗಳ ಜಿಲ್ಲೆಯಲ್ಲಿ ನಡೆಸ್ತಾವಳು, ಮತದಾನದ ಹೊತ್ತಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸುವಂಗೆ ಮಾಡುವ ಜವಾಬ್ದಾರಿ ಸಮಿತಿನ ಮೇಲೆ ಇಟ್ಟು 30ಕ್ಕೆ ಮತದಾನದ ಮಹತ್ವ ತೋರಿಸುವ ರಂಗೋಲಿ ಪೈಪೋಟಿನ ನಡೆಸಿವೆ ಅಂತ ಹೇಳಿದು. ಕೊಡಗು ಜಿಲ್ಲಾ ಜಾನಪದ ಪರಿಷತ್ ಅಧ್ಯಕ್ಷ ಬಿಜಿ ಅನಂತ ಶಯನವು ಮಾತಾಡಿ ಅರ್ಹರೆಲ್ಲವೂ ಕಡ್ಡಾಯಾಗಿ ಓಟ್ ಮಾಡಿ ಪ್ರಜಾಪ್ರಭುತ್ವನ ಗಟ್ಟಿ ಮಾಡೋಕ್ಕೂ ಓಟಿನ ಮತ ಮಹತ್ವದ ಕುರಿತು ಜಾಗೃತಿ ಬರೆಸೋಕ್ಕೂ ಯಾರೂ ಸಹ ಓಟ್ ಮಾಡದೆ ದೂರ ಇರಿಕಾಗದು ಅಂತ ಹೇಳಿದು. ಕಾರ್ಯಕ್ರಮದಲ್ಲಿ ಸುಮಾರು ಇಲಾಖೆಯ ಅಧಿಕಾರಿಗಳ ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಭಾರತೀಯ ಭೂಸೇನೆಯಲ್ಲಿ ಕರ್ನಲ್ ಚಾಕರಿಗೆ ಮಂಡೇಪಂಡ ಸ್ಮಿತಾ ಅಯ್ಯಪ್ಪವು ನೇಮಕ ಆಗೋಳು. ಇವು ಕರ್ನಲ್ ಮಂಡೇಪಂಡ ಅಯ್ಯಪ್ಪ ಅವರ ಹೆಣ್ಣು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಮತ್ತೆ ಡಾಕ್ಟರ್ ಶರವಣನ್ ಅವು ಇಂಡಿಯನ್ ಪಬ್ಲಿಕ್ ಹೆಲ್ತ್ ಅಸೋಸಿಯೇಷನ್ನ ಕಡೆಯಿಂದ ಕೊಡುವ ಡಾಕ್ಟರ್ ಬಿಎನ್ ರಾಯ್ ಒಳ್ಳೆ ಸಂಶೋಧನಾ ಇನಾಮ್ಗೆ ಆಯ್ಕೆಯಾಗಿ ಕೋಲ್ಕತ್ತಲ್ಲಿ ನಡೆದ ಜಂಬರಲ್ಲಿ ಪಶ್ಚಿಮ ಬಂಗಾಳದ ರಾಜ್ಯಪಾಲ ಅವರಿಂದ ಇನಾಮನ ಪಡ್ಕೊಂಡಳು. ಭಾರತ ಚುನಾವಣಾ ಆಯೋಗದ ಸೂಚನೆಯಂಗೆ ಕರ್ನಾಟಕ ರಾಜ್ಯ ವಿಧಾನಸಭೆನ ಸಾರ್ವತ್ರಿಕ ಚುನಾವಣೆನ ಘೋಷಣೆ ಮಾಡಿಳು. ಮಾದರಿ ನೀತಿ ಸಂಹಿತೆ ಜಾರಿಲಿ ಉಂಟು. ಇದೇ ತಿಂಗಳ 20ಕ್ಕೆ ನಾಮಪತ್ರಗಳ ತಕೊಂಡು 21ಕ್ಕೆ ನಾಮಪತ್ರಗಳ ಪರಿಶೀಲನೆ, ಹಂಗೆ 24ಕ್ಕೆ ನಾಮಪತ್ರಗಳ ವಾಪಸ್ ತಕಣಿಕೆ, ಚುನಾವಣಾ ವೇಳಾಪಟ್ಟಿ ಉಂಟು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿಗಳ ಕಚೇರಿ ಅಂಗಳದಲ್ಲಿ ಜನ ಜಾಸ್ತಿ ಸಂಖ್ಯೆಯಲ್ಲಿ ಸೇರಿ ಸಾರ್ವಜನಿಕರಿಗೆ ತೊಂದರೆಯಾದಂತೆ ಹೇಳುವ ಉದ್ದೇಶದಿಂದ 5 ಜನಕ್ಕಿಂತ ಜಾಸ್ತಿ ಜನ ಗುಂಪು ಸೇರುವಂಗೆ ಇಲ್ಲ, ಒಪ್ಪಿಗೆ ಇಲ್ಲದೆ ಯಾವುದೇ ತರಹದ ಸಭೆ ಜಂಬರಗಳು ನಡೆಸುವಂಗೆ ಇಲ್ಲ, ಜನ ಯಾವುದೇ ತರಹದ ಮಾರಕಾಸ್ತ್ರಗಳು ತಗೊಂಡು ತಿರುಗುವಂಗೆ ಇಲ್ಲ, ಸಾರ್ವಜನಿಕರಿಗೆ ಯಾವುದೇ ತರಲಿ ಭಂಗ ತರುವಂಗೆ ಇಲ್ಲ, ಎಲ್ಲ ನಿಷೇಧ ಮಾಡಿ ಹೇಳುತ್ತಾ ತಾಲೂಕಿನ ತಹಸೀಲ್ದಾರ್ ಹಂಗೆ ತಾಲೂಕಿನ ದಂಡಾಧಿಕಾರಿಗಳು ತಿಳಿಸೋಳು. ಕೆದಂಬಾಡಿ ರಾಮಯ್ಯಗೌಡರ ಗ್ಯಾನಲ್ಲಿ ಕೆದಂಬಾಡಿ ಕ್ರಿಕೆಟ್ ಸಮಿತಿನ ಕಡೆಯಿಂದ ಕುಂದಚೇರಿ ಕೆದಂಬಾಡಿ ಆಟದ ಬಣಲಿ ಗೌಡ ಕುಟುಂಬಗಳ ನಡುವೆ ನಡೆದಿರುವ 27ನೇ ವರ್ಷದ ಕೆದಂಬಾಡಿ ಕ್ರಿಕೆಟ್ ಹಬ್ಬದ ಇಂದು ನಡೆದ 2ನೇ ದಿನದ ಆಟಲಿ ಬೊಳ್ತಜ್ಜಿರ ಶೇರಮರಕ್ಕಡ ದೇವೈರ ತಂಡ ಗೆದ್ದು ಮುಂದಿನ ಹಂತಕ್ಕೆ ತಲುಪಿಳು. ನಾಳೆ ಗುಡ್ಡೆಮನೆ, ಜೈನಿರ, ದಬ್ಬಡ್ಕ, ಕಾಳೆಯಂಡ, ಪಾಲಾರುಗುಂಡ್ಯ, ಕೆದಂಬಾಡಿ ಬಿ, ಉಪ್ಪಂಡಿ, ಅಡ್ಕ, ತುಮ್ತಜೆ, ನಿಡ್ಡೆಮನೆ, ಕುದುಕುಳಿ, ನೂಜಿಬೈಲು ಕುಟುಂಬ ತಂಡಗಳಿಗೆ ಆಟ ನಡೆದಿದೆ. ಮೂರ್ನಾಡು ವಿದ್ಯಾಸಂಸ್ಥೆ ಹಂಗೆ ಜನರಲ್ ತಿಮ್ಮಯ್ಯ ಕ್ರೀಡಾ ಅಕಾಡೆಮಿನ ಕಡೆಯಿಂದ ಮೂರ್ನಾಡಿನ ಬಾಚೆಟ್ಟಿರ ಲಾಲು ಮುದ್ದಯ್ಯ ಆಟದ ಬಣಲಿ ಕಳೆದ 16 ದಿನಗಳಿಂದ ನಡೆದಿದ್ದ ಮಕ್ಕಳ ಬೇಸಿಗೆ ಶಿಬಿರ ಇಂದಿಗೆ ಆಕೇರಿ ಆತು. ಈ ಸಲ 105 ಮಕ್ಕ ಭಾಗವಹಿಸಿ ಫುಟ್ಬಾಲ್, ಹಾಕಿ ಹಂಗೆ ಹ್ಯಾಂಡ್ಬಾಲ್ ತರಬೇತಿನ ಪಡ್ಕೊಂಡು ಐಕಾನಿಕ್ ಬ್ರದರ್ಸ್ ಕಾಂತೂರು ಇವರ ಕಡೆಯಿಂದ ಉಳುವಾರನ ಆಟದ ಬಣಲಿ ಗೌಡ ಕುಟುಂಬಗಳ ನಡುವೆ ನಡೆದ 2ನೇ ವರ್ಷದ ಗಂಡು ಜನರ ವಾಲಿಬಾಲ್ ಆಟಲಿ ಕಡ್ಲೆರ ಸುರುನ, ಪಡ್ಡಂಬೈಲು ತಂಡ 2ನೇ, ಬಾಲಾಡಿ ತಂಡ 3ನೇ, ಹಂಗೆ ಕೂಡಕಂಡಿ ತಂಡದವು 4ನೇ ಇನಾಮನ ಪಡ್ಕೊಂಡಳು. ಹೆಣ್ಣು ಜನರ ಸುರ್ಣ ವರ್ಷದ ಥ್ರೋಬಾಲ್ ಆಟಲಿ ಪಾರೇರ ತಂಡ ಸುರ್ಣ, ಹಂಗೆ ಕಟ್ಟೆಮನೆ ಕುಟುಂಬ ತಂಡ 2ನೇ ಇನಾಮನ ಪಡ್ಕೊಂಡಳು. ಬರುವ ತಿಂಗಳ 5ನೇ ತಾರೀಕು 10ಕ್ಕೆ ನಡೆಯುವ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಕೆಲಸಗಳಿಗೆ ನೇಮಕ ಮಾಡಿರುವ ಅಧಿಕಾರಿಗ ಮತ್ತು ಸಿಬ್ಬಂದಿಗ ತರಬೇತಿ ಮತ್ತು ಕೆಲಸಕ್ಕೆ ಸಮಯಕ್ಕೆ ಸರಿಯಾಗಿ ಹಾಜರಾಗುತ್ತಾ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಸೂಚನೆ ಕೊಟ್ಟಳು. ಚುನಾವಣೆಗೆ ಸಂಬಂಧಪಟ್ಟಂಗೆ ಕೆಲಸಗಳ ಉದಾಸೀನ ಮಾಡಿದ್ರೆ ಕ್ರಮ ತಕೊಂಡವೇತನು ಜಿಲ್ಲಾಧಿಕಾರಿಗ ಎಚ್ಚರಿಸಿಳು. ಮಡಿಕೇರಿ ಸಂತ ಜೋಸೆಫರ ಕಾಲೇಜಲ್ಲಿ ಇಂದು ಪಿಆರ್ಒ ಮತ್ತು ಎಪಿಆರ್ಗಳಿಗೆ ಚುನಾವಣಾ ತರಬೇತಿ ಕಾರ್ಯಾಗಾರ ನಡೆದಿದೆ. ಕಾರ್ಯಾಗಾರದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಮಾತಾಡಿ ವಿಧಾನಸಭಾ ಚುನಾವಣೆ ಸಂಬಂಧ ಯಾವುದೇ ತರಹದ ಅಡೆತಡೆಗಳಿಗೆ ಅವಕಾಶ ಮಾಡದೆ ಸರಿಯಾಗಿ ಚುನಾವಣೆಯನ್ನು ಕೆಲಸ ಮಾಡಕುತ್ತ ಮತಗಟ್ಟೆ ಅಧಿಕಾರಿಗಳಿಗೆ ಹಂಗೆ ಸಹಾಯಕ ಮತಗಟ್ಟೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಳು. ಹಂಗೆ ಚುನಾವಣೆಯನ್ನು ಕೆಲಸ ಮಾಡಕ್ಕನ ಎಚ್ಚರಂದ ಮಾಡೋಕ್ಕೂ ಯಾವುದೇ ತರಹದ ಹೆದರಿಕೆಯಿಂದ ಮಾಡಿಕಾಗದು. ಚುನಾವಣಾ ಆಯೋಗದ ಸೂಚನೆಗೆ ವಿದ್ಯುನ್ಮಾನ ಮತಯಂತ್ರ, ವಿವಿಪ್ಯಾಟ್ ಮತ್ತಿತರ ವಿಷಯಗಳ ಕುರಿತು ಮಾಹಿತಿ ತಕೊಂಡು ಕೆಲಸ ಮಾಡಕುತ್ತ ಹೇಳಿದು. ಜಿಲ್ಲೆಯಲ್ಲಿ ಒಟ್ಟು 542 ಮತಗಟ್ಟೆಗ ಒಟ್ಟು ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ 269 ಹಂಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 273 ಮತಗಟ್ಟೆಗ ಒಟ್ಟು ಮತಗಟ್ಟೆಗೆ ನೇಮಕ ಮಾಡುವ ಎಲ್ಲ ಅಧಿಕಾರಿಗಳಿಗೆ ಸರಿಯಾದ ತರಬೇತಿನ ಕೊಟ್ಟವೆ ಅಂತ ಹೇಳಿದು. ಮತದಾನದ ಮಹತ್ವ ಮತ್ತೆ ಮತದಾನ ಮಾಡಿ ಅಂತ ಹೇಳುವ ಜಾಗೃತಿ ಸಂದೇಶದ ಬೈಕ್ ಜಾಥಾ ಮಡಿಕೇರಿಯಲ್ಲಿ ಇಂದು ಜನರ ಮನಸ್ಸು ಗೆದ್ದತ್ತು. ಕೊಡಗು ಜಿಲ್ಲಾ ಮತದಾರರ ಶಿಕ್ಷಣ ಮತ್ತು ಸಹಭಾಗಿತ್ವ ಸಮಿತಿ ಮತ್ತು ಚೇಂಬರ್ ಆಫ್ ಕಾಮರ್ಸ್ನ ಕಡೆಯಿಂದ ಏರ್ಪಾಡಾಗಿದ್ದ ಬೈಕ್ ಜಾಥಾಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಮಡಿಕೇರಿ ಬನ್ನಿ ಮಂಟಪದಲ್ಲಿ ಚಾಲನೆ ಕೊಟ್ಟು ಜಾಥಾ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ವೃತ್ತ, ಮಂಗೇರಿರ ಮುತ್ತಣ್ಣ ವೃತ್ತ, ಜನರಲ್ ತಿಮ್ಮಯ್ಯ ವೃತ್ತ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತಕ್ಕಾಗಿ ಹೋಗಿ ರಾಜ ಸಿಟ್ಲಿ ಮುಕ್ತಾಯ ಆತ್. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಈಗ ಕೆಲವು ಜಾಹೀರಾತುಗಳು. ಇತ್ತೀಚೆಗೆ ನಿಧನರಾದ ಕೆದಮಳ್ಳೂರು ಗ್ರಾಮದ ಪುದೇನೆರವನ ದಿವಂಗತ ಉತ್ತಯ್ಯನವರ ಪತ್ನಿ ಜಾನಕಿ ಜಾಜಿ ಅವರ ತಿಥಿ ಕರ್ಮಾಂತರ ಇದೇ 17ರಂದು ಸೋಮವಾರ ಕೆದಮಳ್ಳೂರಿನಲ್ಲಿರುವ ಮೃತರ ಮಗ ಪುದೇನೆರವನ ಉತ್ತಪ್ಪನವರ ಮನೆಯಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮಗ ಪುದೇನೆರವನ ಉತ್ತಪ್ಪ ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಟೂತ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಡಬಲ್ ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ನಾಳೆಯಿಂದ ಕೆಲ್ಸಕ್ ಬರಕಿಲ್ಲ ಸ್ವಾಮಿ. ಯಾಕಮ್ಮ, ಏನಾಯ್ತು? ನಾನ್ ನಾಳೆಯಿಂದ ಕಾಲೇಜಿಗೆ ಹೋಯ್ತಾ ಇದ್ದೀನಿ. ಹೌದಾ? ಫೀಸ್ ಎಲ್ಲ ಯಾರು ಕೊಡ್ತಾರಮ್ಮ? ಬಿಜೆಪಿ ಸರ್ಕಾರ ನನಗೆ ರೈತ ವಿದ್ಯಾನಿಧಿ ಯೋಜನೆಯಿಂದ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಓ, ಸದ್ಯ ಈಗ ಬಿಜೆಪಿ ಸರ್ಕಾರ ಬಂದಿರೋದ್ರಿಂದ ಸುಮಾರು ಜನ ಮಕ್ಕಳು ಕಾಲೇಜ್ ಹೋಗಂಗಾಯ್ತು. ಒಳ್ಳೇದಾಗ್ಲಮ್ಮ, ಹೋಗ್ಬಾ. ಓ ಸ್ವಾಮಿ. ರೈತ ವಿದ್ಯಾನಿಧಿ ನೀಡಿದೆ ರಾಜ್ಯದ ಲಕ್ಷಾಂತರ ಮಕ್ಕಳ ಓದಿನ ಕನಸಿಗೆ ನೆರವಿನ ಹಸ್ತ. ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ. ಬಿಜೆಪಿಗೆ ಮತ ನೀಡಿ. ರೀ, ಮಕ್ಳು ಎಕ್ಸಾಮ್ ಮುಗೀತು, ಇಬ್ರಿಗೂ ಒಳ್ಳೆ ಸೈಕಲ್ ತೆಕ್ಕೊಡೋಣ. ಆಯ್ತು ಕಣೆ, ವಿರಾಜಪೇಟೆಯ ಅಭಿಲಾಷ್ಗೆ ಹೋಗೋಣ. ಅಲ್ಲಿ ಸೈಕಲ್ ಗಳ ಬೇಕಾದಷ್ಟು ಸೆಲೆಕ್ಷನ್ ಹಾಗೂ ಕಲೆಕ್ಷನ್ಸ್ ಇದೆ. ರೇಟ್ ಕೂಡ ಕಡಿಮೆ ಇದೆಯಂತೆ. ಬಜಾಜ್ ಫೈನಾನ್ಸ್ ನಿಂದ ಇಎಂಐ ಫೆಸಿಲಿಟಿನೂ ಇದೆ. ಹಾಗಾದ್ರೆ ಇವತ್ತೇ ಹೋಗೋಣ. ಹೀರೋ ಬೈಸಿಕಲ್ಸ್, ಆಥರೈಸ್ಡ್ ಡೀಲರ್, ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. JNJ ಕಾಫಿ ವರ್ಕ್ಸ್ ಕುಕ್ಳೂರು, ನಂಗ ಕಾಫಿ ಮಳು ಅಡಿಕೆ ಪಿಂಜ ನೆಲನ ನಲ್ಲ ಕ್ರಯ ತೋರ್ತವ. JNJ ಕಾಫಿ ವರ್ಕ್ಸ್ ಕುಕ್ಳೂರು, ಕೊಳುವಂಡ ಕಾರ್ಯಪ್ಪ, 9448721469. ಮಡಿಕೇರಿಯಲ್ಲಿ ಶುಭಾರಂಭಗೊಂಡಿದೆ ಕ್ಲೌಡ್ ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟ್. ನೀವು ಇದುವರೆಗೆ ಸವಿಯದಂತಹ ಟೇಸ್ಟ್ ನಲ್ಲಿ ವಿವಿಧ ವೆರೈಟಿಯ ಫ್ರೆಶ್ ಫಿಶ್ ನ ಫ್ರೈ ಅಂಡ್ ಕರಿ, ತಲಶೇರಿ ದಮ್ ಬಿರಿಯಾನಿ, ಪತ್ತಲ್, ನೂಲ್ಪುಟ್, ಅನ್ಲಿಮಿಟೆಡ್ ಮೀಲ್ಸ್, ಕೇರಳ ಹಾಗೂ ಮಂಗಳೂರು ಶೈಲಿಯ ಫುಡ್. ಏಪ್ರಿಲ್ ನ ಪ್ರತಿ ಶುಕ್ರವಾರದಂದು ಮೀನು ಫ್ರೈಗೆ ಊಟ ಫ್ರೀ. ಕ್ಲೌಡ್ ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟ್, ನಿಯರ್ ಶ್ರೀ ಪೇಟೆ ರಾಮ ಮಂದಿರ ಟೆಂಪಲ್, ಹೋಟೆಲ್ ಹಿಲ್ ವ್ಯೂ, ಹಿಲ್ ರೋಡ್, ಮಡಿಕೇರಿ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ನಿಮ್ಮ ಸೇವೆಗೆ. ನಿಮ್ಮ ನೆಚ್ಚಿನ ಶ್ಕೋಡಾ ಪ್ರಸ್ತುತ ಪಡಿಸುತ್ತಿದೆ ಹೊಸ ಶ್ಕೋಡಾ ಕುಶಾಕ್ ಆನೆಕ್ಸ್ ಎಡಿಷನ್. ಇದು ಶ್ಕೋಡಾ ಇಂಡಿಯಾದ 2.0 ಪ್ಲಾನ್ ಅಡಿಯಲ್ಲಿ ಲಾಂಚ್ ಆಗಿರೋ ಫಸ್ಟ್ 5-star NCAP ರೇಟೆಡ್ ಕಾಂಪ್ಯಾಕ್ಟ್ SUV. ಕುಶಾಕ್ ಆನೆಕ್ಸ್ ಎಡಿಷನ್ ಈಗ 1 liter ಟರ್ಬೋ ಪೆಟ್ರೋಲ್ ಇಂಜಿನ್ ನೊಂದಿಗೆ, LED ಹೆಡ್ಲ್ಯಾಂಪ್ಸ್ ವಿತ್ DRL, ಡ್ಯುಯಲ್ ಟೋನ್ ಇಂಟೀರಿಯರ್, ರೇರ್ ವೈಪರ್ ಅಂಡ್ ಡಿಫಾಗರ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಮತ್ತು ಇನ್ನಷ್ಟು ಆಕರ್ಷಕ ಫೀಚರ್ಸ್ ನೊಂದಿಗೆ. ಬೆಲೆ ಕೇವಲ 12.39 lakhs ನಿಂದ ಆರಂಭ. ಫಾರ್ ಬುಕಿಂಗ್ಸ್ ಅಂಡ್ ಟೆಸ್ಟ್ ಡ್ರೈವ್ ವಿಸಿಟ್ ಪ್ಯಾಲೇಸ್ ಕೋಡಾ, ಸರಸ್ವತಿಪುರಂ ನೆಕ್ಸ್ಟ್ ಟು ವೆಸ್ಟ್ ಸೈಡ್ ಅಂಡ್ ಕೂರ್ಗಳ್ಳಿ ನಿಯರ್ ಎಕ್ಸೆಲ್ ಪಬ್ಲಿಕ್ ಸ್ಕೂಲ್, ಮೈಸೂರು. ಕಂಡೀಷನ್ ಸಪ್ಲೈ. ರಾಜ್ಯದ ಎಲ್ಲಾ ಕಡೆಯಲ್ಲೂ ಮನೆ ಮಾತಾಗಿರುವ ಮಾರುತಿ ಸುಜುಕಿ ಡೀಲರ್ ಕಲ್ಯಾಣಿ ಮೋಟರ್ಸ್ ಇದೀಗ ಮಡಿಕೇರಿ ದಾಸವಾಳ ರಸ್ತೆ ಹಳೆಯ ಬಸಪ್ಪ ಥಿಯೇಟರ್ ಬಿಲ್ಡಿಂಗ್ ನಲ್ಲಿ ಆರಂಭಗೊಂಡಿದ್ದು, ಇಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಹ ಅಭ್ಯರ್ಥಿಗಳಿಗೆ ನೇರ ಸಂದರ್ಶನವನ್ನು ನಡೆಸಲಾಗುವುದು. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 9845378454. ಸಂಭ್ರಮಗಳನ್ನು ವರ್ಣರಂಜಿತಗೊಳಿಸಿ ಇಮ್ಯಾನುವೆಲ್ ಸಿಲ್ಕ್ಸ್ ನ ಬಟ್ಟೆಗಳಿಂದ ಖರೀದಿಸಿ. ಉಚಿತ ಕೂಪನ್ ಮೂಲಕ ಗೆಲ್ಲಿರಿ ರೆನಾಲ್ಡ್ ಕ್ವೀಟ್ ಕಾರ್. ಇಮ್ಯಾನುವೆಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟ್ಟಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್. ಎಸಿ, ಕೂಲರ್, ವಾಷಿಂಗ್ ಮಷೀನ್, ಫ್ರಿಡ್ಜ್, ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ. 0% ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ, ಎಲ್ಲಿ ಪರ್ಚೇಸ್ ಮಾಡೋಣ? ವಾವ್, ನೀನು ಕೊಡ್ಸೋದಾದ್ರೆ ವಿರಾಜಪೇಟೆಯ ರೇಮಂಡ್ ಶಾಪಿಂಗ್ ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮ್ಗೆ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಮೈಸೂರಿನ ಪ್ರತಿಷ್ಠಿತ ಮೈಕಾ ಕಾಲೇಜಿನಲ್ಲಿ PUC ಕಾಮರ್ಸ್ ಮತ್ತು ಸೈನ್ಸ್, ಬಿಕಾಂ, BBA, BCA, ಬಿಕಾಂ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಕೌನ್ಸಿಲಿಂಗ್ ಆರಂಭಗೊಂಡಿದೆ. ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸ ಮತ್ತು ಭವಿಷ್ಯಕ್ಕಾಗಿ ಇಂದೇ ಕರೆ ಮಾಡಿ 8147810300. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ. ಸ್ಯಾನ್ ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯನ್ರುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ರಾಜ್ಯ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟನಕ್ಕೆ ಏದೇ ತರತರ ಗೊಂದಲಕ್ಕೆ ಅವಕಾಶ ಕೊಡುತ್ತೆ. ಚುನಾವಣಾ ಕಾರ್ಯತನ ವ್ಯವಸ್ಥಿತ ಆಯಿತು ನಡೆತುವನಕ್ಕೆ ಮತಗಟ್ಟೆ ಅಧಿಕಾರಿಯ ಪಿನ್ನ ಸಹಾಯಕ ಮತಗಟ್ಟೆ ಅಧಿಕಾರಿಯಕ್ಕೆ ಜಿಲ್ಲಾ ಚುನಾವಣಾಧಿಕಾರಿಯು ಅನ್ನ ಜಿಲ್ಲಾಧಿಕಾರಿ ಡಾ ಸತೀಶ್ ನಿರ್ದೇಶನ ಕೊಡುತ್ತದೆ. ಮಡಿಕೇರಿ ಸೇಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಪಿಆರ್ಒ ಪಿನ್ನ ಎಪಿಆರ್ಒಕ್ಕೆ ಇಂದು ನಡೆದ ಚುನಾವಣಾ ತರಬೇತಿ ಕಾರ್ಯಾಗಾರಕ್ಕೆ ಕೂಡಿಯಾಡಿದ ತಕ್ಕ ಪರಂದ ಅವು ಚುನಾವಣಾ ಆಯೋಗತ್ರ ನಿರ್ದೇಶನಕ್ಕೆ ಒತ್ತನಕ್ಕೆ ವಿದ್ಯುನ್ಮಾನ ಮತಯಂತ್ರ ವಿವಿಪ್ಯಾಟ್ ರಮಿದ ಮಾಹಿತಿ ಪಡೆದಂಡು ಶ್ರದ್ಧೆಯೊಡೆ ಪೋಡಿ ಇಲ್ಲದೆ ವ್ಯವಸ್ಥಿತಾಯಿತು ಚುನಾವಣಾ ಕಾರ್ಯ ನಿಯಸುವನಿಗೆ ಸೂಚನೆ ಕೊಡುತ್ತದೆ. ಮಾಸ್ಟರ್ ತರಬೇತುದಾರಂಗಳನ್ನ ದಿವಾಕರ್ ಚುನಾವಣಾ ಕರ್ತವ್ಯ ಪಿನ್ನ ಚುನಾವಣಾ ಮಾರ್ಗಸೂಚಿ ರಮಿದ ಮಾಹಿತಿ ಮಾಡಿಕೊಡ್ತದೆ. ಕಾರ್ಯಾಗಾರತ್ತು ಸಂಬಂಧಪಟ್ಟ ಅಧಿಕಾರಿಯ ಹಾಜರಿಂಜತ್. ಭಾರತ ಚುನಾವಣಾ ಆಯೋಗತ್ರ ನಿರ್ದೇಶನಕ್ಕೂ ಒತ್ತನಕ್ಕೆ ಕರ್ನಾಟಕ ರಾಜ್ಯ ವಿಧಾನಸಭೆಗೂ ಮೇ 10 ಚುನಾವಣೆ ನಡೆತುವನಕ್ಕೆ ಘೋಷಣೆ ಮಾಡಿದಂಗಾಯಿತು. ಪಿನ್ನ ಮಾದರಿ ನೀತಿ ಸಂಹಿತೆ ಜಾರಿಲಿ ಇಂಜಂಡು ನಾಮಪತ್ರ ಇಡುವಕ್ಕೆ ಪರಿಶೀಲನೆ ನಡೆತುವಕ್ಕೆ ಪಿನ್ನ ನಾಮಪತ್ರ ವಾಪಸ್ ಇಡತಕ್ಕೆ ನಾಳೆ ನಿರ್ಕ ಮಾಡಿದಂಗಾಯಿತು. ಮಡಿಕೇರಿ ವಿಧಾನಸಭಾ ಕ್ಷೇತ್ರತ್ರ ಚುನಾವಣಾಧಿಕಾರಿಯ ಕಚೇರಿ ಪರಂಬರ 100 meters ವ್ಯಾಪ್ತಿಯಲ್ಲಿ ಪ್ರತಿಬಂಧಕಾಜ್ಞೆ ಜಾರಿ ಮಾಡಿತು. ಮಡಿಕೇರಿ ತಾಲೂಕು ದಂಡಾಧಿಕಾರಿಯು ಅನ್ನ ತಾಲೂಕು ತಹಶೀಲ್ದಾರ್ ಆದೇಶ ಮಾಡಿತು. ಪ್ರತಿಬಂಧಕ